ಜೆಎಂ ಕುಮಾರ್ ಮತ್ತು ತಾರಾ ಕುಮಾರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಪ್ರಗತಿಪರ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಗತಿಶೀಲ ಚಟುವಟಿಕೆಗಳಲ್ಲಿ ಕೃಷಿಯಲ್ಲಿ ನಿರತರಾಗಿರ್ತಕ್ಕಂತಹ ಕೃಷ್ಣರಾಜನಗರದ ಆಂಜನೇಯ ಬ್ಲಾಕ್ನ ಜೆಎಂ ಕುಮಾರ್ ಅವರು. ಜೆಎಂ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೆಎಂ ಕುಮಾರ್ ಅವರ ಜೊತೆಗೆ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ತಾರಾ ಕುಮಾರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಪ್ರಗತಿಶೀಲ ಚಟುವಟಿಕೆಗಳಿಗೆ ಅವರೂ ಕೂಡ ಕೈ ಜೋಡಿಸ್ತಾ ಯಶಸ್ವಿ ಕೃಷಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕುಮಾರ್ ಅವರೇ, ನಿಮಗೆ ಎಷ್ಟು ವಯಸ್ಸು? ನನಗೀಗ 63 ತುಂಬ 64ನೇ ವಯಸ್ಸು ರನ್ನಿಂಗಿದೆ. ನಿಮಗೆ ಮೂಲತಃ ಕೃಷಿನೇ ನಿಮ್ಮ ಜೀವನನ? ವೃತ್ತಿನೇ ಜೀವನನೇ ಕೃಷಿ. ನಮ್ಮ ತಂದೆ ತಾಯಿ ಅದನ್ನೆಲ್ಲ ಕೃಷಿಕರೇ. ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದು? ಕಂಪ್ಲೀಟ್ ಆಗಿದೆ ಅವಾಗ. ನಾನು 83 86 ಬನ್ಮೇಸ್ ಕಾಲೇಜಲ್ಲಿ BCOM ಪದವೀಧರನಾದೆ. ಅದಾದಮೇಲೆ ನಾನು ಅಂಚೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಒಂದು ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದೆ ನಾನು ಅದರಲ್ಲಿ. ಡಿಗ್ರಿ ಮುಗಿದ್ಮೇಲೆ ನನಗೆ ಸ್ವಲ್ಪ ನಮ್ಮ ಮನೆಯ ಸಮಸ್ಯೆಗಳು ತುಂಬಾ ನನಗೆ ಕಾಡ್ತಾ ಇದ್ದು, ಇಲ್ಲ ಸರ್ಕಾರಿ ಉದ್ಯೋಗಕ್ಕೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಇಲ್ಲ ವ್ಯವಸಾಯ ಮಾಡೋಷ್ಟು ಸಾಕಷ್ಟು ಭೂಮಿ ಇರಲಿಲ್ಲ. ಕೂಲಿ ಕಾರ್ಮಿಕರಾಗಿ ನಮ್ಮ ಜೀವನ ವೃತ್ತಿ ನಡೆಸ್ತಿದ್ದು. ಈಗ ನಮ್ಮ ತಾಯಿ ಎಲ್ಲರೂ ದುಡಿಬೇಕು, ತರಬೇಕು, ನಾವು ಮಾಡಬೇಕು, ಈ ಥರನೇ ಇದ್ದಿದ್ದು. ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜೀವನ ಸಾಗಿಸ್ಕೊಂಬಂದಿದ್ದು. ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತುಂಬ ಕಷ್ಟದಲ್ಲೇ ಮಾಡೋದು. ಆದರೂ ಒಬ್ಬ ಪದವೀಧರನಾಗಿ ನಮ್ಮ ತಂದೆ ತಾಯಿ ನಮ್ಮನ್ನು ಆಡಿದ್ರು. ಹೇಳಿ ಅಂದರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ? ನಾವು 4 ಮಕ್ಕಳು, ನಾನು 3. ಇಡೀ ನಮ್ಮ ಕುಟುಂಬದಲ್ಲಿ ಪದವೀಧರನಾದನು ನಮ್ಮ ತಂದೆ ಕಡೆಯಿಂದ, ನಮ್ಮ ತಾಯಿ ಕಡೆಯಿಂದ ನಾನೇ ಪ್ರಥಮ ವ್ಯಕ್ತಿ. ಅಲ್ಲಿವರೆಗೂ ಅಂಥ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿಗಳು ನಮ್ಮಲ್ಲಿ ಇಲ್ಲ ಯಾರೂ. ನಾನು ಪದವೀಧರನಾದಮೇಲೆ ನಮ್ಮ ಕುಟುಂಬ ಆಗಲಿ, ನಮ್ಮ ಅಣ್ಣ ತಮ್ಮಂದಿರಾಗಲಿ ಒಂದು ವ್ಯವಸ್ಥಿತವಾಗಿ ಮುಂದೆ ಬರೋ ಒಂದು ಪ್ರಯತ್ನ ಮಾಡಿದಾಗ ನಮ್ಮ ದುಡಿಮೆ ಎಷ್ಟಿತ್ತು ಅಂದರೆ ನಮ್ಮ ಜೀವನ ಸಾಗಿಸೋಕ್ಕೆ ಭಾಳ ಕಷ್ಟ ಬೇಕಿತ್ತು. ಆದರೆ ಆ ಇದರಲ್ಲಿ ದುಡಿಮೆ ಮಾಡಿ ಒಂದು ಹಂತಕ್ಕೆ ಬರಬೇಕು. ಈಗ ಸರ್ಕಾರಿ ಉದ್ಯೋಗ ಪಡಿಬೇಕಾದ್ರೂ ನಮಗೆ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಸರ್ಕಾರಿ ಉದ್ಯೋಗ ಮಾಡೋಕ್ಕಾಗಲೂ ಈಗಿರೋ ನ್ಯೂನತೆಗಳು ಆಗಲೂ ಇದ್ದೇ ಇತ್ತು. ಏನು ಡೈರೆಕ್ಟ್ ಆಗಲಿ ಕರೆದ ತಕ್ಷಣ ಈಗಲೇ ನಾಳೆ ಕೆಲಸ ಕೊಟ್ಬಿಡ್ತಾರೆ ಮಾಡ್ತಾರೆ ಅನ್ನೋದೇನು ಇರಲಿಲ್ಲ ಆಗಲೂ. ಅದಕ್ಕೂ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿ ಆಗ್ತಿದ್ದು. ನಾನು ಫಸ್ಟ್ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಒಂದು ಉದ್ಯೋಗ ಬಂದಿತ್ತು, ಅದಕ್ಕೆ ಇಂಟರ್ವ್ಯೂ ಹೋಗಿದ್ದೆ. ಅದಾದಮೇಲೆ ಒಂದು ಬೆಂಗಳೂರಲ್ಲಿ KSRTC ಸೀನಿಯರ್ ಅಸಿಸ್ಟೆಂಟ್ ಒಂದು ಎಕ್ಸಾಮ್ ಬರೆದೆ. ಬಟ್ ಅದರಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಇತ್ತು, ಅದು ಸ್ಟೇ ಆಗಿ ತುಂಬ ವರ್ಷ ಮುಂದೆ ಹೋಯಿತು. ಆ ಮುಂದೆ ಹೋದ್ಮೇಲೆ ಅದು ಏಜ್ ಎಲಿಜಿಬಿಲಿಟಿ ನನಗೆ ಅಷ್ಟರಲ್ಲಿ 33 ದಾಟಿತ್ತು. ನಾನು ಉದ್ಯೋಗಕ್ಕೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ. ಆಮೇಲೆ KS ಕೂಡ 2 ಅಟೆಂಪ್ಟ್ ಮಾಡಿದೆ. 3 ಸುಮಾರು ಒಂದು ಹಂತಕ್ಕೆ ಬಂದಿದ್ದು. ಬಟ್ ಸೆಲೆಕ್ಷನಲ್ಲಿ ನಾವು ಆ ರೇಂಜ್ಗೆ ರೀಚ್ ಆಗೋಕ್ಕಾಗಲಿಲ್ಲ. ಅವತ್ತು ಇವೆಲ್ಲ ನಮ್ಗೆ ಆಗೋದಿಲ್ಲ, ಸರ್ಕಾರಿ ಉದ್ಯೋಗ ನಮ್ಗೆ ಸಿಗಲ್ಲ. ಆಮೇಲೆ ಅಷ್ಟೊತ್ತಿಗೆ ಏಜ್ 33 ಮುಗಿದಿತ್ತು ನಮಗೆ. ಆದ್ದರಿಂದ ನಾನು ಉದ್ಯೋಗ ಮಾಡಬೇಕಾದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಯಂ ಆಗಿ ಎಲ್ಲೋ ಒಂದು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಒಂದು 10 ಕೆಲಸ ಮಾಡಿದೆ ಇಲ್ಲಿ. ಅವ್ರು ಕೂಡ ಒಂದು 100-150 ರೂಪಾಯಿ ಇದರಲ್ಲಿ ನನ್ನ ವಿದ್ಯಾಭ್ಯಾಸನ ಮುಗಿಸಿದ್ದೆ. ಆಗ ನಾನು ಅವರು ಅವರೇ ನನಗೆ ಲೈಫ್ ಕರ್ತರು ಅಂತ ಅನ್ಬೇಕು. ಜೊತೆಗೆ ನನ್ನ ತಂದೆ ತಾಯಿ ಭಾಳಾನೆ ನನಗೆ ಎಫರ್ಟ್ ಹಾಕಿ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಎಫರ್ಟ್ ಹಾಕಿದ್ರು ಅಂದ್ರೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ನಮ್ಮ ತಂದೆ ಅವರು ಮಿಲ್ಟ್ರಿಲಿ ಇದ್ದವರು. ಮಿಲ್ಟ್ರಿಲಿ 1940 ಮಿಲ್ಟ್ರಿಗೆ ಸೇರಿದ್ರು ಅವರು. ಮಿಲ್ಟ್ರಿ ಸೇರಿದ್ಮೇಲೆ 1944 ಅವ್ರಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಕಾಲಿಗೆ ಏಟು ಬಿದ್ದು ಅವರನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ರು. ಅವ್ರನ್ನ ತಂದಮೇಲೆ ಊರಿಗೆ ಬಂದು ಉಳ್ಕೊಂಡ್ರು. ಊರಿಗೆ ಉಳ್ಕೊಂಡ್ಮೇಲೆ ಎಲ್ಲ ಒಂದು ಉದ್ಯೋಗ ಕೊಟ್ಟರು. ಅವರು ಇವಾಗ ಸರಿ ಉದ್ದೋಗಲಿಲ್ಲ, ಅದು ನನಗೆ ನ್ಯಾಯ ಸಮ್ಮತವಾಗಲಿಲ್ಲ ಅಂತ ಆ ಉದ್ಯೋಗ ಬಿಟ್ಟರು ಅವರು. ನಾವೆಲ್ಲ ಮಕ್ಕಳು ಇನ್ನೂ ಚಿಕ್ಕವರು ತುಂಬ. ಹಿಂಗಾಗಿ ಆಮೇಲೆ ನಮ್ಮ ತಾಯಿನೇ ದುಡಿಮೆ ಮಾಡಬೇಕಾಯ್ತು. ತಂದೆ ಸಾಕಷ್ಟು ಇದು ಮಾಡ್ತಿರಲಿಲ್ಲ. ಹಿಂಗಾಗಿ ಪ್ರಾಬ್ಲಮ್ ಆಗಿ ಜೀವನ ನಡೆಸೋದೇ ಕಷ್ಟ ಆಯಿತು. ಬೆಳವಣಿಗೆ ಮಾಡ್ಕೊಂಬಂದು ನಾವು ಒಂದು ವಿದ್ಯಾಭ್ಯಾಸ ತಲುಪಿದ್ದೆ ದೊಡ್ಡ ಸಾಧನೆಯಾಗಿ ಒಂದು ಹಂತಕ್ಕೆ ಬಂತು. ನಿಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಡ್ತಾ ಇದ್ರು ಮತ್ತೆ ಕೂಲಿ ಮಾಡಿ ನಮ್ಮನ್ನೆಲ್ಲ ಸಾಕ್ತಾ ಇದ್ರು ಅಂತ. ಹೌದು. ಈಗ ನೀವು ಸ್ವಂತ ಜಮೀನು ಒಂದು? ಹೌದು. ಎಷ್ಟೆಕರೆ ಜಮೀನು ಈಗ ನಮಗೆ? ಮೊದಲು ಅಂತ ಏನು ನಮ್ಮ ತಾಯಿ ತಂದೆ ಮಾಡಿದಂಥದ್ದು ಕಡಿಮೆ ಭೂಮಿ, ಏನೊಂದು 1-1.5 ಎಕರೆಯಷ್ಟು ಮಾತ್ರ ಇತ್ತು. ಅದು ಭಾಳ ಕಷ್ಟಪಟ್ಟು ನಿರ್ವಹಣೆಯಿಂದ ಸ್ವಲ್ಪ ಅಂತವಾಗಿ ಮಾಡ್ಕೊಂಬಂದಿದ್ರು ಅವರು. ಸೊ ನಾವು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಸಂಪಾದನೆ ಮಾಡಿ ಅಲ್ಲಿ ವ್ಯವಹಾರ ಮಾಡಿ ಅವ್ರು ಇಲ್ಲಿ ಇದ್ರಲ್ಲಿ ದುಡ್ಡಲ್ಲಿ ಸೇವ್ ಮಾಡಿ ಇರೋ ಭೂಮಿಲೇ ಸ್ವಲ್ಪ ಆದಾಯ ಮಾಡಿ ಅದನ್ನು ಮಾಡಿ ಕಡೆಗೆ ನಾನೊಂದು 1-5 ಎಕರೆವರೆಗೆ ಜಮೀನು ಮಾಡಿದೆ. ನಾನು ಸ್ವತಂತ್ರವಾಗಿ 1994 ಇದನ್ನು ಭೂಮಿ ತಗೊಂಡೆ. ಆ ಭೂಮಿ ತಗೊಂಡ್ಮೇಲೆ ನನಗೆ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಮೊದಲಿಂದನೂ ಇತ್ತು. ನನಗೆ ಕೃಷಿ ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು, ಕೃಷಿಯಲ್ಲಿ ನಾನು ಬೆಳವಣಿಗೆ ಮಾಡಬೇಕು, ನಮ್ಮ ಸಂಸಾರ ಆಗಲಿ ನಾನಾಗಲಿ ದೇಶಕ್ಕೆ ಅನ್ನ ಕೊಡುವಂಥವ್ರಾಗಬೇಕು, ಬೇಡ ಅಂದರೆ ನಾವು ಅಟ್ಲೀಸ್ಟ್ ನಮ್ಮನ್ನು ನಾವು ದುಡ್ಡು ತಿನ್ನೋ ಅಂತ ಒಂದು ಕೃಷಿ ಶ್ರಮಜೀವಿಯಾಗಿರಬೇಕು ಅನ್ನೋದೇ ನನ್ನಲ್ಲಿ ಯಾವಾಗಲೂ ಉತ್ತೇಜನ ಇದ್ದಿದ್ದು. ಉದ್ಯೋಗ ಪಡೆಯೋದಕ್ಕಿಂತ ಮುಂಚೆ ಅತಿ ಆಸೆ ಇದ್ದಿದ್ದೆ ಕೃಷಿಕನಾಗಬೇಕು ಮತ್ತು ವಕೀಲ ವೃತ್ತಿಯಲ್ಲಿರಬೇಕು ಅನ್ನೋದೇ ನನಗೆ ಭಾಳಷ್ಟು ಮನಸ್ಸಲ್ಲಿದ್ದಿದ್ದು. ಅದು ಎರಡರಲ್ಲಿ ಒಂದು ವಕೀಲ ವೃತ್ತಿ ಅಂತೂ ಸ್ವಲ್ಪ ಆಗಲಿಲ್ಲ ಕೈಗೆ. ಆದರೆ ಕೃಷಿ ಮಾಡೋದ್ರಲ್ಲ ಬಗ್ಗೆ ನನಗೆ ತುಂಬಾ ತೃಪ್ತಿ ಇದೆ. ಅದು ಆದಾಯ ಆಗಲಿ ನಷ್ಟ ಆಗಲಿ ಹೊಸತನ ಹುಡುಕಿ ಮಾಡುವಂಥ ಒಂದು ಪ್ರವೀಣತೆಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಕೃಷಿಯಲ್ಲಿ. ಯಾವುದೇ ಮಾಡಬೇಕಾದ್ರೂ ನಾನು ಫಸ್ಟ್ ಅದನ್ನು ಅಳವಡಿಸ್ಕೊಂಡು ಮಾಡಿ ಕೃಷಿಯಲ್ಲಿ ಏನು ಆಗ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಆಮೇಲಿಂದ ಬೇರೆಯವರಿಗೆ ಅದನ್ನು ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತು ಮೊದಲು ನಾನು ಮಾಡೋಕ್ಕೆ ಮುಂಚೆ ಬೇರೆಯವ್ರಿಗೆ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡಲ್ಲ. ಫಸ್ಟ್ ನಾನು ಅದನ್ನು ಅನುಭವಿಸ್ಬೇಕು. ಅದರಿಂದ ಆದಾಯ ಬಂದರೆ ನಮ್ಮ ರೈತರಿಗೆ ಅದನ್ನು ಮಾಡೋವಂಥ ಒಂದು ವ್ಯವಸ್ಥೆ ನಾವು ಮಾಡಿಕೊಡಬೇಕು. ನಾವು ಸುಮ್ಮನೆ ಏನೋ ಏಕಾಯಿಟ್ಟು ನಾನು ನಂಬಿಸೋಕೆ ಇನ್ನೊಬ್ಬರು ಮಾಡಬಾರ್ದು. ನಾವು ಸ್ವಂತ ಅನುಭವನ ಅವ್ರಿಗೆ ಹಂಚ್ಕೋಬೇಕು ಅಂದರೆ ನಾವು ಅದರಲ್ಲಿ ಪಳಗಬೇಕು. ಕೆಲವರು ಸುಮ್ಮನೆ ಅಯ್ಯೋ ಏನಿಲ್ಲ ಅಂತ ಪುಸ್ತಕ ನೋಡೋಕೆ ಹೇಳೋಕ್ಕೋದ್ರೆ ಅದಾಗಲ್ಲ. ನನ್ನ ಅನುಭವದಲ್ಲೇ ನಾನು ಕೃಷಿನ ಯಾವುದೇ ಒಂದು ಮಾಡಿದ್ದೀನಿ ಅಂದರೆ ನನ್ನ ಅನುಭವನೇ ಅದು ಹೊರತು ನಾನು ಯಾವುದೇ ಪರವಾಗಿ ಯಾರು ಕೇಳಿಕೊಂಡು ನಾನು ಮಾಡೋದಿಲ್ಲ. 94 ನೀವು ಜಮೀನು ಕೊಂಡ್ಕೊಂಡೆ ಅಂತ ಹೇಳಿದ್ರೆ ಮೊದಲು ನೀವು ಜಮೀನು ತಗೊಂಡಾಗ ನಿಮ್ಮ ಜಮೀನಿಗೆ ನೀವು ಹಾಕಿದಂಥ ಬೆಳೆ ಯಾವುದು, ಅದರಲ್ಲಿ ನಿಮಗೆ ಮೊದಲು ಅನುಭವ ಹೇಗೆ ಸಿಕ್ತು? ನಾನು ಫಸ್ಟು ನಮ್ಮ ಜಮೀನಿಗೆ ತಗೊಂಡಾಗ ಫಸ್ಟು ಅದಕ್ಕೆ ನಾನು ಭತ್ತನೇ ಮಸ್ಟು ನಾಟಿ ಮಾಡಿದ್ದೆ. ಗದ್ದೆ ಬೈಲ? ಹಾಂ, ಗದ್ದೆ ಬೈಲ್, ನೀರಾವರಿ ಬೈಲದು. ಅದನ್ನು ಫಸ್ಟು ಮಾಡಿದ್ದೆ, ಭತ್ತ ನಾಟಿ ಮಾಡಿದೆ. ಅವಾಗ ಒಂದು ಎಮರ್ಜೆನ್ಸಿ ಸೋನಾ ಅಂತೇಳಿ ಸಣ್ಣ ಭತ್ತ ಬರ್ತಾ ಇತ್ತು, ಅದಕ್ಕೆ ಎಮರ್ಜೆನ್ಸಿ ಸೋನಾ ಅಂತ. ಆ ಭತ್ತನೇ ಫಸ್ಟ್ ಅದಕ್ಕೆ ಅಳವಡಿಸ್ದೆ. ಅದಕ್ಕೆ ಅಳವಡಿಸಿದಾಗ ಅದಕ್ಕೆ ಒಂದು 60-65 ಚೀಲ ಅಷ್ಟು ಭತ್ತ ಆಯಿತು. ಅಲ್ಲಿಗೆ ಚಿಕ್ಕಮ್ಮ 45-50 ಕ್ವಿಂಟಲ್ ನಿಯರಷ್ಟು ಭತ್ತ ಆಯ್ತು. ಅದರಲ್ಲಿ ಎಷ್ಟೇ 4 ಎಕರೆ, 1 ಎಕರೆ 30 ಕ್ವಿಂಟೆ ಅಷ್ಟೇ ಅದು. ಅದು ಆ ವರ್ಷ ಅಷ್ಟು ಫಸಲು ಬಂತು. ಬಟ್ ನನಗೂ ಏನೋ ಒಂದ್ಸಲ ಪರವಾಗಿಲ್ಲ, ಈಗ ಮಾಡಿದ್ದಕ್ಕೆ ಇಷ್ಟು, ಈಗ ಒಂದು 50 ಕ್ವಿಂಟಲ್ ಭತ್ತ ನಾವು ಬೆಳೆದ್ಬಿಟ್ವಲ್ಲ ಅನ್ನೋ ಒಂದು ಭಾಳನೇ ಖುಷಿ ಆಯಿತು ನಮಗೂ. ಮುಂದೆ ಕೃಷಿಯಲ್ಲಿ ಸಾಕಷ್ಟು ಅಧ್ಯಯನ ತುಂಬಾ ಮಾಡ್ತಿದ್ದೆ. ಯಾವ್ದಾರು ಸರ್ಚ್ ಮಾಡೋದಾಗಲಿ ನೋಡೋದಾಗಲಿ, ಅವಾಗೇನು ಇಷ್ಟು ಮಾಧ್ಯಮ ಆಗಲಿ ಕಂಪ್ಯೂಟರ್ ಆಗಲಿ ಇದಾಲಿ ನೆಟ್ಟಲ್ಲಿ ಇರಲಿಲ್ಲ. ಆಗ ಏನಿದ್ರು ನಾವು ಪುಸ್ತಕ ಮುಖಾಂತರ ತಿಳ್ಕೊಬೇಕಾಗಿತ್ತಿಲ್ಲ, ಯಾರೋ ಒಬ್ಬರು ಬೇಸಾಯ ಮಾಡಿದ್ರೆ ಅದ್ರ ಮುಖಾಂತರನೇ ಹೋಗಿ ನಾವು ತಿಳ್ಕೊಬೇಕಾಗಿತ್ತು ಅದನ್ನು. ನಾನು ಅಟ್ಲೀಸ್ಟ್ ಈಗ ಹೋಗ್ತಿದ್ರು ಅಷ್ಟೇ, ಸುಮ್ಮನೆ ರೋಡಲ್ಲಿ ಹೋಗ್ತಿದ್ರೆ ಆ ಭೂಮಿ ಮೇಲೆ ಕಣ್ಣು ಮಾಡಿ ಅವ್ರು ಏನು ವ್ಯವಸಾಯ ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನು ತಪ್ಪು ಮಾಡ್ತಾ ಇದ್ದಾರೆ ಇವರು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ. ತಪ್ಪಿದ್ರೆ ಅವ್ರನ್ನ ಅಲ್ಲೇ ಇದ್ದರೆ ಅವ್ರನ್ನ ಕರೆದು ಮಾತಾಡಿಸಿ ಈ ಥರ ಮಾಡಿ ಇದನ್ನು ತುಂಬ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಮುಂದೆ ಒಂದು ಸಲಹೆಯೂ ಕೂಡ ಈ ಗಳಿಗೆಲು ಬರೀ ಅವ್ರು ಮಾಡ್ತೀನಿ ನಾನು ಈಗಲೂ. ಅದಾದಮೇಲೆ ಮುಂದಿನ ವರ್ಷಕ್ಕೆ ಏನು ಮಾಡಿದೆ, ಸರಿ ಬದಲಾವಣೆ ಮಾಡಬೇಕು ಅಂತೇಳಿ ಮುಂದಿನ ವರ್ಷ ಅರಿಶಿನ ಹಾಕಿದೆ. ಇದಕ್ಕೆ ಅರಿಶಿನ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ಕೊಟ್ಟಿಗೆ ಗೊಬ್ಬರನ ತುಂಬಾ ಹೇರಳವಾಗಿ ಹಾಕಿ ನಮಗೆ, ಅದಕ್ಕೆ ಮುಂಚೆನೇ ನಾನು ನಮ್ಮ ತಾಯಿ ಜಮೀನಲ್ಲಿ ಒಂದ್ಸಲ ಅರಿಶಿನ ಹಾಕಿ ಬೆಳೆದಿದೆ, ಸ್ವಲ್ಪ ಅನುಭವ ಬಂದಿತ್ತು ಅದರಲ್ಲಿ. ನಿನಗೆ ಇದು ಹಾಕಿ ಪರವಾಗಿಲ್ಲ, ಈ ಥರ ಆದರೆ ಒಂದ್ಸಲ ಸ್ಲಮ್ಸಮ್ ಅಮೌಂಟ್ ಸಿಗುತ್ತೆ. ಅವಾಗ ಎಷ್ಟು ಅರಿಶಿನ, 1,800 ರಿಂದ 2,000 ರೂಪಾಯಿ ಇತ್ತು ಪರ್ ಕ್ವಿಂಟಲ್ ಅಷ್ಟೇ ಮ್ಯಾಕ್ಸಿಮಮ್ ಅದು. ಅದು ಒಳ್ಳೆ ಟ್ರಾಪ್ ಕ್ವಾಲಿಟಿಗೆ, ಸೊ ಹಾಕಿ ಬೆಳೆದೇ ತುಂಬ ಚೆನ್ನಾಗಿ ಬಂತು. ಅವಾಗ ಒಂದು 28-30 ಕ್ವಿಂಟಲ್ ಅಷ್ಟು ಅರಿಶಿನ ನನಗೆ ಬರ್ತಲಿ. ಅವಾಗ ಅದರಲ್ಲಿ ಸ್ವಲ್ಪ ತೊಗರಿ ಹಾಕಿದ್ದೆ, ತೊಗರಿಲೂ ಚೆನ್ನಾಗಿ ಒಂದು 7-8 ಕ್ವಿಂಟಲ್ ತೊಗರಿ ಆಗಿತ್ತು. ಆಮೇಲೆ ಸೋಯಾಬೀನ್ ಅನ್ನೋದು ಒಂದು ಎಣ್ಣೆ ಕಾಳು ಹಾಕಿದ್ದೆ, ಅದನ್ನು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಬೇಸ ನಮಗೆ ಹೊಸ ಹೊಸದ ಕೃಷಿ ಇದರಲ್ಲಿ ನಾವೇ ಅನುಭವ ಪಟ್ಕೊಂಡು ತುಂಬಾ ಅನುಭವ ಪಟ್ಟು, ಅದರಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದರು, ಅದರಲ್ಲಿ ಸ್ವಲ್ಪ ಮಾಹಿತಿ ನನಗೆ ಅವರು ಇದರಲ್ಲಿ ಅನುಭವಿಸ್ತಿದ್ರು ಅರಿಶಿನ ಬೆಳೆಯೋದು ಹೇಗೆ ಏನು ಅಂತ. ಅವರೆಲ್ಲ ಕಂಪ್ಲೀಟ್ ನಮಗೆ ಒಂದು ಮಾಹಿತಿ ಕೊಟ್ಟರು, ಅದನ್ನು ಅದೇ ಪ್ರಕಾರ ಬೆಳೆದೆ. ಆವಾಗ ಅದ್ರ ಜೊತೆಗೆ ನಮ್ಮ ಸ್ನೇಹಿತರೊಬ್ಬರು ಇದ್ದರು, ಸುತ್ತ ತೆಂಗಿನ ಗಿಡ ಹಾಕಿಸ್ಬಿಡು ನೀನು, ತುಂಬ ಚೆನ್ನಾಗಿರ್ತದೆ ಇದರಲ್ಲಿ, ನಿನಗೆ 2 ಕ್ರಾಪ್ ಮಾಡ್ಬೋದು, ಸುತ್ತ ಮಾತ್ರ ಮಾಡು, ಮಧ್ಯೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮಾನವರಿಕೆ ಮಾಡಿದ್ರು. ಅವಾಗ ನಾವೇನು ಮಾಡಿದೆ, ಅವರು ಮಾತಿನಂತೆ ಒಂದು 3 ಅಡಿ ಸುತ್ತ ಬಿಟ್ಬಿಟ್ಟು ತೆಂಗಿನ ಗಿಡನ ಎಲ್ಲ ಕಡೆ ಮಾಡಿದೆ. ಒಂದು 65-68 ಗಿಡ ಕೂತ್ಕೊಳ್ಳುತ್ತೆ ತುಂಬ. 20-25 ವರ್ಷ ಹತ್ರ ಬಂತೀಗ, ಬಟ್ ಈಗ ಒಳ್ಳೆ ನನಗೆ ಫಸಲೂ ಕೊಡ್ತಾ ಇದೆ. ಭೂಮಿಲಿ ವ್ಯವಸಾಯ ಮಾಡೋದು ಮಾಡ್ತಾ ಇದ್ದೀನಿ. ಈ ಅರಿಶಿನ ಬೇಸಾಯ ಮಾಡಿದಾಗ ನಂಗೆ ಫಸ್ಟ್ ಟೈಮ್ ನನಗೆ ಅವಾಗ ಒಂದು ಸ್ವಲ್ಪ ಕೈ ತುಂಬ ದುಡ್ಡು ಸಿಕ್ತಂಗೆ ಆಯಿತು. ಓಹ್, ಏನೋ ಈಗ ಒಂದು 70,000-80,000 ಅಯ್ಯೋ ಈಗಲೂ ಈಗ ಇಷ್ಟು ದುಡ್ಡು ಸಿಗ್ತಲ್ಲ ಅಂತ ಭಾಳ ಖುಷಿ ಆಯ್ತಾಗ. ಅದಾದಮೇಲೆ ಮತ್ತೆ ಅದ್ರ ಮುಂದಿನ ವರ್ಷಕ್ಕೆ ಏನು ಮಾಡಿದೆ, ಇನ್ನೊಂದು ಕಡೆ ಒಂದು ಜಮೀನು ತೊಗೊಂಡೆ ಇನ್ನೊಂದು 2 ಎಕರೆ. ಅವಾಗ ಏನು ವೇಸ್ಟ್ ಮಾಡೋದು ಬೇಡ ದುಡ್ಡನ್ನು, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಣ, ಬೇಡ ಇನ್ನು ಬೇರೆ ಕ್ರಾಪಲ್ಲಿ ಏನೋ ಮಾಡಿದ್ರೆ ಬೇರೆ ಏನಾರು ಮಾಡಿದ್ರೆ ಹಾಳಾಗ್ಬಿಡುತ್ತೆ ದುಡ್ಡು ಅನ್ನೋದಕ್ಕೆ ಮತ್ತೆ ಜಮೀನು ಮೇಲೆ ಆಸೆ ನನಗೆ. ನೋಡಿ, ಈ ವ್ಯವಸಾಯನೇ ವೃತ್ತಿ ಮಾಡ್ಕೊಂಡಿದ್ದ ನಾನು, ಈ ಭೂಮಿನೇ ಸ್ವಲ್ಪ ನಾನು ಜಾಸ್ತಿನೇ ಮಾಡ್ಕೋಬೇಕು, ಭೂಮಿಲಿ ಯಾವತ್ತಿದ್ರೂ ಮೋಸ ಮಾಡಲ್ಲ. ಬಟ್ ನಾನು ಬೇರೆ ಯಾರಿಗೂ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಈ ಹಣ ಇದ್ದರೆ ಅವ್ರವ್ರು ತೊಗೊಂಡೋಗ್ತಾರೆ, ಇಲ್ಲ ಖರ್ಚು ಮಾಡಿಬಿಡ್ತೀವಿ, ನಾಳೆ ಸೋತ್ಬಿಡ್ತೀವಿ ಅನ್ನೋದಕ್ಕೆ. ಭೂಮಿ ಇದ್ರೆ ಆಸ್ತಿ, ಮಕ್ಕಳಾಗ್ತವೆ, ಮುಂದೆ ನಮ್ಮ ಸಂಸಾರ ಇದೆ, ಇದೆಲ್ಲ ಒಂದು ಭಾವನೆ ನನ್ನಲ್ಲಿ ತುಂಬಾ ಇತ್ತು. ಆಸ್ತಿ ಇದ್ರೆ ನಾವು ಕಡೆಗೆ, ನಾ ಇಲ್ಲ ಅಂದ್ರೆ ಮಕ್ಕಳು ಸಂಸಾರ ಬದಿಕೊಳ್ಳುತ್ತೆ ಅನ್ನೋದು ನನ್ನಲ್ಲಿ ಮನಸ್ಸಲ್ಲಿ ತುಂಬಾ ಇತ್ತು. ಬಟ್ ಹೇಳ್ಕೊಳಕ್ ಹೋಗಿದವರು ಮನಸ್ಸಲ್ಲಿ ಸ್ವಾಭಾವಿಕವಾಗಿ ನಾನು ಅನುಭವಿಸ್ತಾ ಇದ್ದೆ ಅದನ್ನು, ಹೀಗೆ ಮಾಡಬೇಕು ಅಂತ. ಆ ಭೂಮಿ ಇವತ್ತು ಇರೋದ್ರಿಂದ ನನಗೇನಾಗಿದೆ, ನನಗೆ ಭೂಮಿ ಮೇಲೆ ಅಕ್ಕರೆ ತುಂಬಾ ಜಾಸ್ತಿ ಇದೆ. ಈಗಲೂ ಅಷ್ಟೇ, ನಾನು ಈಗಲೂ ಇಷ್ಟು ವಯಸ್ಸಾದರೂ ನಾನು ಭೂಮಿನ ಸ್ವತಂತ್ರವಾಗಿ ನಾನು ಮಾಡಬೇಕು, ಹೊಸ ಆಧುನಿಕತೆಯಲ್ಲಿ ಏನಾದ್ರು ವ್ಯವಸಾಯ ಮಾಡಬೇಕು, ಏನಾರು ಒಂದು ಮಾಡಬೇಕು ಅಂತ ಮಾಡಿಕೊಂಡೇ ಬರೋದೆ. ಸೊ ಈಗ ಆ ತೆಂಗಿನ ಗಿಡ ಈಗ ಹಾಕಿ ಚೆನ್ನಾಗಿ ಈಗ ನನಗೆ ನನ್ನನ್ನು ಸಾಕ್ತಾ ಇದ್ದಾವೆ ಈಗ ಉಪರ ಬಾಗಿಲ್ಲ ಅವು ತುಂಬ ಹತ್ರ ಬರ್ತವೆ ಅದರಲ್ಲಿ ಸ್ವಲ್ಪ ಟೀಕ್ ಹಾಕ್ಕೊಂಡಿದೆ ಅದ್ರ ಮಧ್ಯದಲ್ಲಿ ಸುಮಾರು ಗಿಡಗಳನ್ನ ಈಗ ನೋಡಿ ಅವು ಸುಮಾರು ಒಂದು 40-50 ಟೀಕ್ ಹಾಕಿದೆ ಈಗ ಅದರಲ್ಲಿ ಕೆಲವು ಅಲ್ಲೇ ಬಿಟ್ಟಿದ್ವಿ ಈ ಕೆಲವಿಗೆ ನನ್ನ ಮನೆಗಳು ಬೇಕಾಗಿತ್ತು ಈಗ ನನ್ನ ಮನೆ ಕಟ್ಟೋದಕ್ಕೋಸ್ಕರ ಅದನ್ನು ಕೆಲವು ಕಟಾವು ಮಾಡಿಸ್ಕೊಂಡೆ ಆಮೇಲೆ ಅರ್ಕಿಲಸ್ ಮರ ಹಾಕಿದ್ದೆ ಸುತ್ತ ಸ್ವಲ್ಪ ಮರಗಳು ಬೆಳೆಸ್ಕೊಂಡಿದ್ದೆ ಆ ಮರಗಳನ್ನು ಈಗ ಇಡೀ ಮನೆಗಾಗುವಷ್ಟು ಇನ್ನೂ ಒಂದು 2 ಮನೆಗಾಗುವಷ್ಟು ಸಾಮಾನು ನಮಗೆ ದೊರೆತಿದೆ ಇಲ್ಲಿ ಆಮೇಲೆ ಚಿಕ್ಕಮ್ಮೆ ಅದರಲ್ಲಿ 1.5-2 ಲಕ್ಷದಷ್ಟು ಮರನೂ ಮಾರ್ಕೊಂಡಿದ್ದೀನಿ ಆ ಭೂಮಿಯಿಂದ ನನಗೆ ಅದೃಷ್ಟ ಅಲ್ಲಿಂದ ಕುಲಾಯಿಸೋದು ಭೂತಾಯಿ ಎಲ್ಲರಿಗೂ ಒಲಿಯೋದಿಲ್ಲ ಬಟ್ ನಮಗೇನ ನನಗೆ ಭೂತಾಯಿ ಚೆನ್ನಾಗಿ ಇದ್ದಾಳೆ ಅಂತ ಅನಿಸುತ್ತೆ ನನಗೆ ನಾವು ಹೆಚ್ಚು ಪ್ರೀತಿಸಿದ್ರೆ ಅವಳು ನಮಗೆ ಪ್ರೀತಿಸ್ತಾಳೆ ಅಂತ ಹೌದು ಹೌದು ಹೌದು ಭೂಮಿನ ನಾವು ಎಷ್ಟು ಅನುಭವಿಸ್ತೀವಿ ಆದರೂ ಅವಳು ಅಕ್ಕರೆಯಿಂದ ಅಷ್ಟು ನಮ್ಮನ್ನು ಅಕ್ಕರೆಯಿಂದ ಖಂಡಿತ ಕಾಪಾಡ್ತಾಳೆ ಆದಾಯ ಆಗುತ್ತೆ ಒಂದ್ಸಲ ಕಷ್ಟ ಆಗುತ್ತೆ ನಾವು ಎಷ್ಟೇ ನಷ್ಟ ಆದರೂ ಬಿಡಲ್ಲ ನೋಡಿ 1 ವರ್ಷ ಭೂಮಿ ಉತ್ತೆ ಉಳ್ತೀವಿ ವ್ಯವಸಾಯ ಮಾಡೇ ಮಾಡ್ತೀವಿ ಅದು ನಮಗೆ ಬೆನ್ನುಗಂಟಿದಂಥ ಒಂದು ಸಂದಂತ ಗೌರವ ಅದು ನಮಗೆ ಅದು ಅದಾದಮೇಲೆ ಅದೇ ರೀತಿ ಮಾಡಿ ಅರ್ಶಿನ ಬೆಳೆದು ತುಂಬಾನೇ ಇದು ಮಾಡಿದೆ ಆಮೇಲೆ 1 ವರ್ಷ ಇನ್ನೊಂದು ಗದ್ದೆ ತೊಗೊಂಡೆ ಈಗ ನಾನು ಏನಾರು ವ್ಯವಸಾಯ ಮಾಡಿದ್ರೆ ನಮ್ಮ ಅಕ್ಕಪಕ್ಕ ರೈತರುಗಳು ಅವರು ಇವರು ನೋಡೋದು ಏ ಇವ್ರೇನು ಮಾಡ್ತಾ ಇದ್ದಾರೆ ಈ ಅಣ್ಣ ಏನು ಹೊಸದತ್ತು ಏನೋ ಮಾಡ್ತಾರೆ ಹೊಸದಿದೆ ಏನು ಮಾಡ್ತಾರೆ ಅನ್ನೋದನ್ನು ಅವ್ರು ಮಾಡೋದು ಈಗ ನಾನು ಅಲ್ಲಿ ತೆಂಗಿನ ಗಿಡ ಹಾಕಿದ್ದಕ್ಕೆ ನನ್ನ ಅಕ್ಕಪಕ್ಕ ಸುಮಾರು ಹೆಚ್ಚಿಗೆ ಒಂದು 45 ಜನ ರೈತರಿಗೆ ಎಲ್ಲರೂ ತೆಂಗಿನ ಗಿಡ ಹಾಕೊಂಡ್ರು ತೆಂಗಿನ ಗಿಡ ನೀವು ಹಾಕ್ತೀವಿ ಸುತ್ತ ಹಾಕಿದೆ ಅಂತ ಹೇಳಿದ್ರಲ್ಲ ಯಾಕೆ ತೆಂಗಿನ ತೋಟನೇ ಸಂಪೂರ್ಣವಾಗಿ ಮಾಡಬೇಕು ಅಂತ ಈ ತೆಂಗಿನ ಈಗ ಆಗ ಅನಿಸ್ಲಿಲ್ಲ ಆಗ ತೆಂಗಿನ ತೋಟ ಪೂರ್ಣ ಮಾಡಬೇಕು ಅಂತ ಮನಸ್ಸಲ್ಲಿ ನಾನು ಮಾಡಲಿಲ್ಲ ಆಗ ಅವಾಗ ಸುತ್ತ ಇದೆಯಲ್ಲ ಅವಾಗ ಏನು ಮಾಡಿದ್ವು ಸುತ್ತ ತೆಂಗಿನ ಗಿಡ ಈಗ 60-60 ಗಿಡ ಇದೆ ಸೊ ಈಗ 1 ಎಕರೆ 2 1.5 ಎಕರೆ ಇರೋಷ್ಟು ಎಲ್ಲ ಕಡೆ ಇರೋಷ್ಟು ಭೂಮಿಯಲ್ಲಿ ಇದ್ದೇ ಇದೆ ಇನ್ನು ಮಧ್ಯೆ ಮಾಡೋ ಫಸಲನ್ನು ಬೇರೆ ಏನಾರು ಮಾಡ್ಕೊಳ್ಳೋಣ ಕ್ರಾಪ್ ಮಾಡ್ಕೊಳ್ಳೋಣ ಬೇರೆದು ಅನ್ನೋದು ಮೈಂಡಲ್ಲಿ ಡ್ರೈವರ್ ತೊಗೊಂಡೆ ಈಗ ಅದು ಇವತ್ತು ಅನಿಸುತ್ತೆ ಅವತ್ತೇ ಮಾಡಿಬಿಟ್ಟಿದ್ರೆ ಈಗ ತೃಪ್ತಿಯಾಗಿ ಇನ್ನೂ ಚೆನ್ನಾಗಿ ನನ್ನನ್ನು ನೋಡ್ಕೋತಿತ್ತು ಅನಿಸುತ್ತೆ ಬಟ್ ಈಗ ನನಗೆ ಏನಿಸ್ತಾ ಇದೆ ಕಂಪ್ಲೀಟ್ ಅಡಕೆ ತೋಟ ಮಾಡಿ ಅದನ್ನು ಸಾವಯವ ಕೃಷಿಯಲ್ಲಿ ಅದನ್ನು ಬಳಸಿ ಅದನ್ನು ಒಳ್ಳೆಯ ಆಯುರ್ವೇದಿಕ್ ಗಿಡಗಳನ್ನ ಅದರಲ್ಲಿ ಸಾಕಷ್ಟು ನೋಡಬೇಕು ಅಂತೇಳಿ ನಾನು ಸುಮಾರು ಕೃಷಿ ಇಲಾಖೆಯಿಂದ ಸಾಕಷ್ಟು ಸಭೆಗಳಿಗೆ ಹೋಗಿದ್ದೀನಿ ಸಾಕಷ್ಟು ತೋಟಗಳನ್ನು ಪರಿಶೀಲನೆ ಮಾಡಿದ್ದೀನಿ ಹೋಗಿ ಹೊಸ ತಂತ್ರಜ್ಞಾನ ನೀವು ಬಳಸಿದಾಗ ಹಣ ಹೆಚ್ಚು ವ್ಯಯ ಮಾಡೋಕ್ಕೆ ಹೋಗಬಾರ್ದು ನಾವು ಈಗ ಆಧುನಿಕವಾಗಿ ಖರ್ಚು ಕಡಿಮೆ ಮಾಡೋದು ಖರ್ಚು ಕಮ್ಮಿ ಮಾಡೋದು ಅಂದ್ರೆ ಸಾಧ್ಯವಾದಷ್ಟು ನಾವೇ ದುಡಿಮೆ ಮಾಡುವಂತ ಪ್ರಯತ್ನ ಮಾಡಬೇಕು ಜಾಸ್ತಿ ಅಂತದಕ್ಕೆಲ್ಲ ಮಾಡೋಣ ಈಗ ನಮ್ಮ ಕೈಯಲ್ಲಿ ಯಾವುದು ಮಾಡಕ್ಕೆ ಈಗ ನಾಟಿ ಮಾಡೋಕ್ಕಾಗಲ್ಲ ಕುಯಿಲು ಮಾಡೋಕ್ಕಾಗಲ್ಲ ಭತ್ತ ಒಕ್ಕಣೆ ಮಾಡೋಕ್ಕಾಗಲ್ಲ ಅಂಥದಕ್ಕೆಲ್ಲ ಲೇಬರ್ಸ್ ಮಾಡಿಸೋಣ ಲೇಬರ್ ಮಾಡಿ ಮಾಡೋಣ ಅದಕ್ಕೆಲ್ಲ ಕೆಲವೀಗ ತೇವ್ರು ಕಟ್ಟೋದಿರ್ಬೋದು ಉಳುಮೆ ಮಾಡೋದಿರ್ಬೋದು ತೇವ್ರು ಕಡಿಯೋದಿರ್ಬೋದು ಆಮೇಲೆ ಬೇರೆ ಕಳೆ ತೆಗ್ಸೋದಿರ್ಬೋದು ಸಿಂಪಲ್ ಆಗಿ ಅಂಥದನ್ನೆಲ್ಲ ನಾವು ಜೊತೆಗೂಡು ಮಾಡಿದಾಗ ಏನಾಗುತ್ತೆ ಈಗ 4 ಜನ ಲೇಬರ್ ಕಟ್ಟಿದಾಗ ನಾವೊಬ್ಬರು ಸೇರಿದಾಗ ನಮ್ಮ ಲೇಬರ್ ದುಡ್ಡು ಉಳಿಯುತ್ತೆ ಅದನ್ನು ಮಾಡ್ಬೋದು ಆಧುನಿಕತೆಯಲ್ಲಿ ನಾವು ಎಷ್ಟು ಮಾಡ್ತೀವಿ ಅದು ನಮ್ಮ ಬುದ್ಧಿವಂತಿಕೆ ಮಾಡೋದ್ರಿಂದ ನಿಮ್ಮ ಆದಾಯನೂ ಹೆಚ್ಚುತ್ತೆ ಖರ್ಚುನೂ ಕಮ್ಮಿ ಮಾಡ್ಬೋದು ಬಟ್ ಖರ್ಚಿಗೆಲ್ಲನೂ ನಾನು ಲೇಬರ್ ಎಲ್ಲ ಕೊಟ್ಟು ಮಾಡಿಸ್ತೀನಿ ಅಂದಾಗ ನಾವು ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ ಅವರೇ ಹೇಳಬೇಕು ಅವ್ರು ಮಾಡಿದವರೇ ಉತ್ತರ ಹೇಳಬೇಕು ನಮ್ಮ ಎಫರ್ಟ್ ಅಲ್ಲಿ ಇಲ್ಲ ಅಂತಂದಮೇಲೆ ನಾವು ಇನ್ನೂ ಅದಕ್ಕೆ ಪ್ರಶ್ನೆ ನಾವು ಉತ್ತರ ಹೇಳೋಕ್ಕಲ್ಲ ನಾವು ರೈತರಾದರೂ ಸುಮ್ಮನೆ ಏನು ಬಾಯಲ್ಲಿ ಹೇಳ್ಕೊಳ್ಳೋ ಚಪಲದ ರೈತ ಆಗಬಾರ್ದು ದುಡಿಮೆ ಮಾಡೋ ರೈತ ಆಗಬೇಕು ಶ್ರೀಮತಿ ತಾರಾ ಕುಮಾರ್ ಅವ್ರನ್ನ ಮಾತಾಡ್ಸೋಣ ಅವರು ಸ್ವಲ್ಪ ದುಡ್ಡು ಬಂತು ದುಡ್ದೆ ಅದನ್ನು ತೆಗೆದು ಭೂಮಿ ಮೇಲೆ ನಾನು ಇನ್ವೆಸ್ಟ್ ಮಾಡಿದೆ ಭೂಮಿನೇ ನಮಗೆ ಕೈ ಹಿಡಿಯುತ್ತೆ ಅಂತ ಯಾಕೆ ಮನೆಯಲ್ಲಿ ನೀವು ಬೇಡ ಈ ದುಡ್ಡನ್ನು ಬೇರೆ ಎಲ್ಲರೂ ಹಾಕ್ಕೊಂಡ್ರೆ ಯಾವ್ದಾದ್ರು ವ್ಯವಹಾರಿಕವಾಗಿ ತೊಡಗಿಸ್ಕೊಂಡ್ರೆ ಇನ್ನೂ ಹೆಚ್ಚು ಲಾಭ ಮಾಡ್ಬೋದು ಆ ರೀತಿಯಾಗಿ ನೀವು ಹೇಳಕ್ಕೆ ಹೋಗ್ಲಿವ ಮನೆ ಸಾಮಾನ್ಯವಾಗಿ ಹೆಂಗಸರು ದುಡ್ಡು ಇನ್ವೆಸ್ಟ್ ಮಾಡೋ ಥರ ಸಲಹೆ ಕೊಡ್ತಿರ್ತಾರೆ ನೀವು ಆ ರೀತಿ ಹೇಳಿಲ್ವಾ ಅವ್ರಿಗೆ ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಯಾಕಂದರೆ ಕೃಷಿ ಬಗ್ಗೆ ಯಾವಾಗ್ಲಿಂದನೂ ಎಲ್ರಿಗೂ ಗೊತ್ತಲ್ವಾ ಭೂಮಿ ಇದ್ದವನು ಯಾವತ್ತಿದ್ರು ಒಂದಿನ ರಾಜನೇ ಅಂತ ಹಾಗಾಗಿ ನಮಗೂ ಸಹ ಅದು ಅನುಭವ ಇತ್ತು ಹಾಗಾಗಿ ಅವರು ನಿಮ್ಮ ಮನೆತನ ಎಲ್ಲ ಕೃಷಿ ಕುಟುಂಬದ ಹಿನ್ನೆಲೆಯವರ ತಂದೆ ತಾಯಿಯವರೆಲ್ಲ ಹಾಗೇನಿಲ್ಲ ಸರ್ ನಮ್ಮ ಅಪ್ಪ ಒಬ್ರು ಬಸ್ ಡ್ರೈವರು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಗಿರ್ವಿ ಅಂಗಡಿ ಈ ತರ ನೌಕರಿಯಲ್ಲಿ ಇದ್ದವ್ರ ಮಗಳು ಅಂತ ಅಂದ್ಮೇಲೆ ನಿಮ್ಗೆ ಸ್ವಲ್ಪ ಭೂಮಿ ಕಡೆ ಒಲವು ಕಡಿಮೆ ಇರ್ತದೆ ಕಮ್ಮಿ ಇರುತ್ತೆ ನಮ್ಗೆ ಜಮೀನ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಸರ್ ಯಾಕಂದ್ರೆ ಅದ್ ಯಾವ ತರ ಇರುತ್ತೆ ಅಂದ್ರೆ ಮಾಮೂಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ್ ಬಿಟ್ಟು ನಮ್ಗೆ ಕೃಷಿ ಆ ರೈತರ ಬಗ್ಗೆ ನಮ್ಗೆ ಏನೋ ಅನುಭವ ಇರ್ಲಿಲ್ಲ ಬಟ್ ಇಲ್ಲಿ ಬಂದಾಗ ಇವ್ರನ್ನೆಲ್ಲ ನೋಡಿದಾಗ ನಮ್ಗೆ ಏನೋ ಒಂಥರ ಖುಷಿ ಅನಿಸ್ತಿತ್ತು ಖುಷಿ ಅನಿಸ್ತು ಕಷ್ಟ ಅನಿಸ್ತು ಖುಷಿ ಅನಿಸ್ತು ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಫಸ್ಟ್ ಕಷ್ಟ ಅನಿಸ್ತು ಯಾಕಂದ್ರೆ ನಮ್ಮನೇಲಿ ನಾವಷ್ಟೇ ಇದ್ದಿದ್ದು ಇಲ್ಲಿ ಬಂದ್ಮೇಲೆ ಜಾಯಿಂಟ್ ಫ್ಯಾಮಿಲಿ ತುಂಬ ಕುಟುಂಬ ಗೊತ್ತಲ್ಲ ಮತ್ತೆ ರೈತರು ಅಂದ್ಮೇಲೆ ಎಲ್ರಿಗೂ ಅಡುಗೆ ಮಾಡಿ ಬೇಯಿಸಿಕ್ಕದೆ ದೊಡ್ಡ ಕೆಲಸ ಅಲ್ವಾ ಹಂಗಾಗಿ ಹಾಳು ಕಾಳಿಗೆಲ್ಲ ನಾವು ಅಡುಗೆ ಮಾಡೋದು ಅದೆಲ್ಲ ನಮ್ಗೆ ಹೊಸ ಹೊಸದು ಆದ್ರೆ ನಂಗೆ ಅದು ಅಡ್ಜಸ್ಟ್ ಆಯ್ತು ಖುಷಿ ಕೊಡ್ತು ಮತ್ತೆ ಅದು ಅಡುಗೆ ಮಾಡಿ ಬಡ್ಸೋದ್ರಲ್ಲಿ ಒಂಥರ ಖುಷಿ ಇತ್ತು ನಮ್ಗೆ ಎಷ್ಟು ಜನ ಬಂದ್ರು ಅಡುಗೆ ಮಾಡೋದಂದ್ರೆ ಏನೋ ಒಂದು ಖುಷಿ ಈಗಲೂ ಆ ಖುಷಿ ನಾವು ಆ ಫೀಲ್ ಅನುಭವಿಸ್ತಾ ಇದ್ದೆ ಆದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಕಷ್ಟ ಅವರಿಗೆ ಬಟ್ ನಮ್ಗೆ ಅದು ಖುಷಿ ಅನಿಸ್ತಿತ್ತು. ಹಂಗಾಗಿ ಈಗಲೂ ಅಷ್ಟೇ ನಮ್ಮ ಮನೇಲಿ ಯಾರೇ ಲೇಬರ್ ಕೆಲಸ ಮಾಡಕ್ಕೆ ಬಂದರೂ ಮಾಕೆ ಯಾವಾಗ ನೋಡಿದೆ ಅನ್ನಪೂರ್ಣೇಶ್ವರಿ ಕೈ ತುಂಬ ಊಟ ಹಾಕ್ತಾಳೆ, ನಮ್ಮ ತಮ್ಮನ ಹೆಂಡತಿನೂ ಅಷ್ಟೇ, ನನ್ನ ತಮ್ಮನೂ ಅಷ್ಟೇ, ಯಾವಾಗಲೂ ಚೆನ್ನಾಗಿ ಸಾಥ್ ಕೊಡ್ತಿದ್ರು ನಮಗೆ. ಈಗಲೂ ನೀವು ಅಣ್ಣ ತಮ್ಮದರೆಲ್ಲ ಒಟ್ಟಿಗೆ ಕೂಡ ಕುಟುಂಬದಲ್ಲಿ ಇದ್ದೀರಾ? ಇಲ್ಲ, ಈಗ ಬೇರೆ ಇದ್ದೀವಿ. ಈಗ ನಾವು ಒಟ್ಟು ಹತ್ತು ವರ್ಷ ಜೊತೆಲಿದ್ದ, ಈಗ ನಾನಲ್ಲಿ ಮದುವೆ ಆಗಿ 32 ವರ್ಷ ಆಯ್ತು. ಈಗ ಈಗ ಒಂದು 10 ವರ್ಷ ಆಯ್ತು ಅಷ್ಟೇ ಅವ್ರಿಗೆ ಬಂದು ನಾನು. ಅಲ್ಲ, ಇವಾಗ ನೀವು 10 ವರ್ಷದಿಂದ ಬೇರೆ ಆದ್ರೆ, ಈ 10 ವರ್ಷದವರೆಗೆ ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ಬಂದಂತ ಜಮೀನುಗಳಲ್ಲಿ ನಿಮ್ಗೆಲ್ಲ ಹಿಸೆಯಾಗಿ ದೊರಕಿದಾಗ ನಿಮ್ಗೆ ನೀವ್ ಏನ್ ಕೊಂಡ್ಕೊಂಡಿದ್ರೆ ನಿಮ್ಮ ಪಾಲ್ ಬಂತು? ನಿಮ್ಮ ಅಣ್ಣ ತಮ್ಮಂದ್ರು ಏನ್ ಕೊಂಡ್ಕೊಂಡಿದ್ರು ಅದು ಅವರ ಅವ್ರ ಪಾಲು ಅವ್ರಾಯ್ತು, ನಾವು ಮಾಡ್ಕೊಂಡಿದ್ ನಮ್ಗೆ. ಕುಟುಂಬ ಮಾತ್ರ ಒಟ್ಟಿಗೆ ನಿರ್ವಹಿಸ್ತಾ ಇದ್ದ ಅಂದ್ರೆ ಅವತ್ತಿನ ಪರಿಸ್ಥಿತಿ ತುಂಬಾನೇ ಇತ್ತು. ಏನೋ ಒಂದು ಹಂತದಲ್ಲಿ ದೇವರು ನಮ್ಗೆ ಕೈ ಹಿಡ್ದ ಅಂತ ಯಾವ್ದೋ ರೀತಿಲಿ ಸಹಕಾರ ನೀಡಿದ ಅನ್ನೋದು ತುಂಬಾನೇ ನಮ್ಗೆ ಇಲ್ಲಿ ಬಹಳ ಮುಖ್ಯ. ಒಟ್ಟು ನಾನು ದುಡಿತಾ ಇದ್ದ ಮಾಡ್ತಾ ಇಲ್ಲಿ, ನಾನು ನಮ್ಮ ಮನೆಯವಳನ್ನ ಬಹಳನೇ ಆಸಕ್ತಿ ವಹಿಸಿ ಬಹಳ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ನಾನು. ನಾನೇನು ಇದಿಲ್ಲ, ಅವಳಿಗೂ ಅಷ್ಟೇ ತುಂಬಾನೇ ಆಸೆ ಪಟ್ಟೆ ನನ್ನನ್ನು ಮದುವೆ ಮಾಡ್ಕೊಂಡಿದ್ದು. ನಾನು ರೈತ ಅಂತಾನೆ ಮಾಡ್ಕೊಂಡಿದ್ದು, ನಾನೇ ನಾವು ಕೆಲಸಗಾರ ಅಲ್ಲ, ನಾನೇ ವೃತ್ತಿಗಾರನೂ ಅಲ್ಲ ಆಗ ಅಂತ ಏನು ನಾನು ಶ್ರೀಮಂತನೂ ಅಲ್ಲ. ಇದ್ದಂತಹ ಪ್ರೀತಿ ವಿಶ್ವಾಸ ಮಾಡೋದ್ರಲ್ಲಿ ಮಾತ್ರ ತುಂಬಾನೇ ಸಹಕಾರ ಕೊಡ್ತಾಳೆ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಮತ್ತೆ ಮುನ್ನೋಕೆ ಹೋಗಿ ಮಾಡುವಂಥದ್ದು, ಈಗ ನಾನು ಟ್ರ್ಯಾಕ್ಟರ್ ಓಡಿಸ್ತೀನಿ, ಭೂಮಿ ಮಾಡ್ತೀನಿ, ಇದೆಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಮಾಡಿ ಅಂದೆ. ಅವರೇ ಟ್ರ್ಯಾಕ್ಟರ್ ಓಡಿಸ್ತಾರಂತ? ತುಂಬಾ ಇಂಟ್ರೆಸ್ಟ್ ಇದೆ, ನಾನು ಜಮೀನ್ ಗದ್ದೆ ಉಳ್ಬೇಕು ನಾನೇ. ಹೌದಾ? ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಐತೆ. ಅಲ್ಲ, ಈಗ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ತಂದೆ ಸರ್ಕಾರಿ ನೌಕರರಾಗಿದ್ಮೇಲೆ ಸಾಮಾನ್ಯವಾಗಿ ಮಕ್ಕಳನ್ನ ಈ ಕೃಷಿ ಕೆಲಸಗಳಿಗೆ ಅವ್ರಿಗಿದ್ರು ಕೂಡ ನೀನು ಹೋಗ್ಬೇಡ ಅಂತ ಅದರಲ್ಲೂ ಹೆಣ್ಮಕ್ಳಿಗೆ ಕಳಿಸ್ದೇ ಇರತಕ್ಕಂಥದ್ದು ಒಂದು ರೂಢಿ ಸಾಮಾನ್ಯವಾಗಿದೆ. ಅಂಥದ್ರಲ್ಲಿ ನೀವು ನೋಡೇ ಇಲ್ಲ, ಜಮೀನನ್ನ ನಾನು ಇವ್ರು ರೋಡಲ್ಲಿ ನೋಡಿದ್ದೆ ಅಷ್ಟೇ ಅಂತ. ಇವ್ರನ್ನ ಮದುವೆ ಮಾಡಿಕೊಂಡು ಕೃಷಿಕರನ್ನು ಮದುವೆ ಹಾಕ್ಕೊಂಡು ಎಲ್ಲ ಕೂಡು ಕುಟುಂಬಕ್ಕೆ ಬಂದಮೇಲೆ ನೀವು ಕೃಷಿ ಕೆಲಸಗಳಿಗೆ ಇಳಿದ್ರ ಇಳಿಲಿಲ್ವಾ? ಸರ್, ಇಳಿದೆ ಸರ್, ಖಂಡಿತ ನಾವು ಫುಲ್ ಇಳಿದ್ವಿ. ಯಾಕಂದ್ರೆ ಯಾವ ಥರದಲ್ಲಿ ಇಳಿದ್ರು? ನಾನು ನನ್ನ ಹೋರ್ಗಿತಿ, ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಆಗ್ಲೇ ನಾನು ನಮ್ಮ ಹೋರ್ಗಿತಿ ಸರ್. ಮನೇಲಿ ಏನ್ ಮಾಡಿಟ್ಟು ನಾವು ಅದನ್ನ ಒತ್ಕೊಂಡು ಗದ್ದೆ ಹತ್ರ ಒಂದು 3 ಕಿಲೋಮೀಟರ್ ನಮ್ದು ಜಮೀನು, ಅಲ್ಲಿಗಂಟ ನಡ್ಕೊಂಡು ಹೋಗ್ತಿದೀವಿ. ಇವಾಗೆಲ್ಲ ಬೈಕಲ್ಲಿ ಓಡಾಡ್ತೀವಿ ಬಿಡಿ, ಅವಾಗ ನಾವ್ ಇಬ್ರು ನಡ್ಕೊಂಡು ಹೋಗ್ತಿದ್ವಿ. ಪ್ರೆಗ್ನೆಂಟ್ ಒಂದು 7 ತಿಂಗಳು ಪ್ರೆಗ್ನೆಂಟ್ ವರ್ಗು ನಾವು ಒರೆ ಸಹ ಓದ್ತಿದೀವಿ ಸರ್. ಅದು ಈಗಿನ ಮಕ್ಳ ಕಲ್ ಸಾಧ್ಯನೇ ಇಲ್ಲ. ಬಟ್ ನಾವ್ 7 ತಿಂಗಳು ಪ್ರೆಗ್ನೆಂಟ್ ಆದ್ರೆ ನಾವು ಕೆಳಗಡೆಯಿಂದ ಒರೆ ಹೊತ್ತು ಪ್ರತಿ ಒಂದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದೆ ಸರ್. ನಾವೀಗ ಹೇಳಿದ್ರು ತೆಂಗಿನ ಗಿಡ ನೆಟ್ಟಿದ್ವಿ ಅಂತ, ಆ ತೆಂಗಿನ ಗಿಡಕ್ಕೆ ನೀರು ಹಾಕ್ತಿದ್ದವರೆ ನಾವು. ನಾನು ನಾನು ಹೋಗಿತ್ತಿ ಬೆಳಿಗ್ಗೆ ಎದ್ದೋಗಿ ಟೊಮೊಟೊ ಗಿಡಕ್ಕೆಲ್ಲ, ಅವಾಗ ಇವಾಗೆಲ್ಲ ಪಂಪ್ ಸೆಟ್ ನೀರು ಹೊಡ್ಕೊಳ್ತೀವಿ, ಅವಾಗೆಲ್ಲ ನಾವೇನಿದ್ರು ಬಾವಿಯಿಂದ ಹೊತ್ತು ನೀರು ಇದು ಬೆಳಿತಿದ್ವಿ. ಹಾಗೆ ನಾವು ಪ್ರತಿ ಒಂದಕ್ಕೂ ಸಪೋರ್ಟಿವ್ ಆಗಿದ್ವಿ ಸರ್. ಸುಖದಲ್ಲೇ ಬೆಳೆದವರು ಇವೆಲ್ಲ ನಿಮ್ಗೆ ತೀರಾ ಕಷ್ಟ ಅಂತ ಅಡ್ಜಸ್ಟ್ ಆಗೋದಿರ್ಲಿ, ಕಷ್ಟ ಅಂತಾನೆ ಯಾರು ಕೈ ಹಾಕಲ್ಲ. ನನಗೆ ಏನಪ್ಪ ಹೇಳಕ್ ಬರ್ತಾರ, ನಾನ್ ನೀರ್ ಹಾಕೋದ ಅನ್ನೋದಂತರ ಮನಸ್ಥಿತಿ ಇರ್ತದೆ. ಆ ಮನಸ್ಸನ್ನ ನೀವ್ ಹೇಗೆ ಪರಿವರ್ತನೆ ಮಾಡ್ಕೊಂಡ್ರಿ ಸರ್? ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ಇವ್ರು ಬೆಳಿಬೇಕಾದ್ರೆ ಇವ್ರ ಜೊತೆ ಸಪೋರ್ಟಿವ್ ಆಗಿರ್ಬೇಕಷ್ಟೇ. ಯಾಕಂದ್ರೆ ಮನೇಲಿ ಮಾಡ್ತಾ ಇದಾರೆ ಅಂದಾಗ ನಾವು ಸಪೋರ್ಟಿವ್ ಆಗಿದ್ದಾಗ ಒಂದು ಕೈಗೆ ಕೈ ಸೇರಿದಾಗ್ಲೇ ಇದ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ಬಿಟ್ಟು ಸಪೋರ್ಟಿವ್ ಆಗಿದ್ವಿ. ಈಗ ಏನ್ ಹೇಳ್ತೀರಿ, ಈಗ ಕೆಲವ್ರಿಗೆ ಬದಲಾಗೋದೇ ಇಲ್ಲ, ನಾನು ನನಗೆ ಬೇಡ ಈ ಕೃಷಿನೂ ಬೇಡ ಹೊರಟೋಗ್ಬೇಕು ಅನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಕೂಡ ಸಾಮಾನ್ಯವಾಗಿರ್ತಾರೆ. ಅಂತ ಹೆಣ್ಮಕ್ಳಿಗೆ ನಿಮ್ ಕಿವಿ ಮಾತು ಏನು ಹೇಳಿ ಸರ್? ಹೇಳೋದಿಷ್ಟೇ, ಯಾವುದೇ ಒಂದು ಜಾಗದಲ್ಲಿ ಇದ್ರು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೇನೆ ಜೀವನ, ಇಲ್ಲ ಅಂದ್ರೆ ಖಂಡಿತ ಜೀವನ ಅಲ್ಲ. ಕೃಷಿಲಿ ಎಷ್ಟು ನಾವು ಮುಳುಗ್ತೀವಿ ಅಷ್ಟು ಬೆಳಿತೀವಿ ಸರ್. ಅದರಿಂದ ಯಾವುದೇ ಕಾರಣಕ್ಕೂ ಸೋಲೋ ಚಾನ್ಸೇ ಇಲ್ಲ. ಖುಷಿ ಸಿಗ್ತದೆ, ಎಷ್ಟು ಕಷ್ಟ ಪಡ್ತೀವಿ ಅವ್ರು ಡಬಲ್ ಖುಷಿ, ಡಬಲ್ ಖುಷಿ ಸಿಗುತ್ತೆ. ನೀವು ಬೇರೆ ಏನೇ ವ್ಯಾಪಾರ ಮಾಡಿ ಏನೇ ಮಾಡಿ ಅದ್ರಲ್ಲಿ ಒಂದು ಕಮಿಟ್ಮೆಂಟ್ ಅಂತ ಶುರು ಆಗ್ತಾ ಬರ್ತಾ ಇರ್ತದೆ. ಆದ್ರೆ ಕೃಷಿಲಿ ಹಂಗಲ್ಲ, ನೀವು ಎಷ್ಟು ಕಷ್ಟಪಟ್ಟು ಬರ್ತೀರಾ ಖಂಡಿತ ತುಂಬ ನಿದ್ರೆ ಮಾಡ್ತೀರಾ. ಯಾಕಂದ್ರೆ ಅಷ್ಟು ಶ್ರಮ ಪಟ್ಟಿರ್ತೀರಾ, ಕಣ್ ತುಂಬ ನಿದ್ರೆ ಮಾಡ್ತೀರಾ. ನೀವು ಬೇರೆ ಏನೇ ಮಾಡಿದ್ರು ಅಷ್ಟು ಕಣ್ ತುಂಬ ನಿದ್ರೆ ಬರಲ್ಲ. ಹಂಗಾಗಿ ನಾವು ಕೃಷಿ ಬಗ್ಗೆ ನಾನು ತುಂಬಾನೇ ಹೆಮ್ಮೆ ಇದೆ. ಹೆಮ್ಮೆ ಇದೆ ಸರ್, ಕೃಷಿಕರ ಒಬ್ಬಂದು ಒಕ್ಕಲುತನ ಮಾಡೋದ್ರಲ್ಲಿ ದೊಡ್ಡ ಹೆಮ್ಮೆ ಇದೆ. ಈಗ ನಮ್ಮ ಕುಮಾರ್ ಅವ್ರನ್ನ ಕೇಳೋದಾದ್ರೆ, ಈ ಪ್ರಯೋಗಗಳಿಗೆ ತೊಡ್ಕೊಂಡೆ ಅಂತ ಹೇಳಿದ್ರೆ, ನೀವು ಏನ್ ಪ್ರಯೋಗಗಳಿಗೆ ನೀವು ತೊಡ್ಕೊಂಡ್ರಿ, ಈ ಪ್ರಯೋಗ ತೊಡ್ಕೋಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಪ್ರಯೋಗಗಳಿಗೆ ತೊಡ್ಕೊಂಡೆ ಅನ್ನೋಕ್ಕೆ ಏನ್ ಕಾರಣ ಅಂದ್ರೆ, ಮೊದಲು ಆಧುನಿಕ ಖರ್ಚು ವೆಚ್ಚನ ಕಡಿಮೆ ಮಾಡ್ಕೋಬೇಕು ಆಧುನಿಕ ತಂತ್ರಜ್ಞಾನದಲ್ಲಿ ಅನ್ನೋದನ್ನ ಮನಸ್ಸಲ್ಲಿ ಫಸ್ಟ್ ಅಳವಡಿಸ್ಕೊಂಡೆ ನಾನು. ಅಳವಡಿಸ್ಕೊಂಡಾಗ ಒಂದು ಭತ್ತ ಒಕ್ಕಣೆ ಮಿಷಿನ್ ಅಂತ ಹೇಳಿ ಆ ಸೀಸನ್ ಅಲ್ಲಿ ಸ್ವಲ್ಪ ಚಾಲ್ತಿ ಇತ್ತು. ಕೊಯಮತ್ತೂರಲ್ಲಿ ಮಾತ್ರ ಅದನ್ನ ಮಾಡ್ತಿದ್ರು. ಅದನ್ನ ಏನಪ್ಪ ಅಂದ್ರೆ ಭತ್ತ ಕಟಾವು ಮಾಡಿ ಒಂದು ಕಡೆ ಹಾಕಿದ್ರೆ ಅದು ಬಡಿಯೋ ಅವಶ್ಯಕತೆ ಇಲ್ಲ, ಭತ್ತ ತೂರುವಂಥ ಅವಶ್ಯಕತೆ ಇಲ್ಲ, ಹುಲ್ಲು ತುಣಿಸುವಂಥ ಅವಶ್ಯಕತೆ ಇಲ್ಲ ಅಂತ ಇದೆಲ್ಲ ಇದ್ದರು. ಅದಕ್ಕೆ ನಮ್ಮ ಚಿಕ್ಕಪ್ಪ ಅಂತ ಇದ್ದರು, ಅವರು ತೋರಿಸಿದ್ರು ನನಗೆ ಇದನ್ನು ನೋಡೋ, ಇದನ್ನು ತುಂಬ ಚೆನ್ನಾಗಿದೆ, ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರು ತಂದು ಅವ್ರ ಊರಲ್ಲಿ ತುಂಬ ಜನ, ಒಂದು 4-5 ಜನ ಮಾಡ್ತಾಯಿದ್ರು ಆಲ್ರೆಡಿ ಮಾಡ್ತಿದ್ರು. ಅದನ್ನು ಹೋಗಿ ನೋಡಿದಾಗ ನಮಗೂ ಏನನ್ಸುತ್ತೆ, 4 ದಿನಕ್ಕಾಗೋ ಕೆಲಸ ಒಂದೇ ದಿನದಲ್ಲಿ ಮುಗಿಯುತ್ತೆ, ತುಂಬ ಉತ್ತಮ ಅಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಆಗ ಮನ್ಸು ಮಾಡಿ ಆ ಹ್ಞೂ ಅಂತ ಇದು ಮಾಡಿ, ನಮ್ಮ ವಿಜಯ ವೆಂಕಲಮ್ಮನ ಸ್ನೇಹಿತರೊಬ್ಬರು ಅರಿಗ ಅಂತ ಇದ್ದರು, ಅವ್ರಿಗೆ ಈ ಥರ ಇದೆ ಅಂತ ಹೇಳಿದಾಗ, ಕುಮಾರ್ ನಾನು ಲೋನ್ ಮಾಡಿಕೊಡ್ತೀನಿ, ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ ನೀವು ಅಂತಂದರು. ಆಯಿತು, ಆಮೇಲೆ ಹೋಗಿ ನಾವೆಲ್ಲ ಕೊಟೇಶನ್ ತರಿಸಿ ಎಲ್ಲ ಮಾಡಿ ಅದನ್ನು ಭತ್ತ ಒಕ್ಕಣೆ ಯಂತ್ರನ ನಮ್ಮ ಕಿಯಾನಗರ ತಾಲೂಕಿಗೆ ನಾನೇ ಪ್ರಪ್ರಥಮವಾಗಿ ತಂದು ಅದನ್ನು ಇನ್ಸ್ಟಾಲ್ ಮಾಡಿದೆ. ಅದನ್ನು ತಾಲೂಕಲ್ಲೇ ಅವರು ಕೆಆರ್ಪೇಟೆ ತಾಲೂಕಿನವರು, ಅವರು ಕೆಆರ್ಪೇಟೆ ಮಡುವಿನಕುಡಿಯವರು, ಅವರು ಅಲ್ಲಿ ಅಲ್ಲೇ ಇದ್ದಿದ್ದು ಫಸ್ಟ್. ಆ ಕೆಆರ್ಪೇಟೆ ಏರಿಯಾದಲ್ಲಿ ಬಿಟ್ಟರೆ ಎಲ್ಲೂ ಇರಲಿಲ್ಲ ಅದು ಸುತ್ತಮುತ್ತ, ಅಲ್ಲಿ ಮಾತ್ರ ಇತ್ತು. ಬಟ್ ನಮ್ಮ ಏರಿಯಾದಲ್ಲಿ ಎಲ್ಲೋ ಇನ್ನೂ ಅದು ಪ್ರಚಲಿತ ಆಗಿರಲಿಲ್ಲ. 16/11/95 ಅದು ತಂದಿದ್ದ ದಿನಾಂಕ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಆ ಯಂತ್ರ ಈಗಲೂ ನನ್ನ ಹತ್ರ ರನ್ನಿಂಗಲ್ಲಿದೆ, ಇವತ್ತು ನಾನು ಹಾಳು ಮಾಡಿಲ್ಲ ಆ ಯಂತ್ರನ. ಈಗಲೂ ಒಕ್ಕಣೆ ಮಾಡ್ತಾ ಇದೆ, ಈಗಲೂ ಸಾರ್ವಜನಿಕವಾಗಿ ಕೆಲಸಕ್ಕೆ ಹೋಗ್ತಾ ಇದೆ. ಅದನ್ನು ನಾವು ಕೇವಲ ಆಗ ಬರೀ ಎಕರೆಗೆ 400 ರೂಪಾಯಿ ಲೆಕ್ಕದಲ್ಲಿ ಮಾಡ್ಕೊಡ್ತಾ ಇದ್ದೆ ನಾನು. ಇನ್ನು ಬಾಕಿದೆಲ್ಲ ಅವರೇ ನಿರ್ವಹಣೆ ಮಾಡ್ಕೋತಿದ್ರು, 400 ರೂಪಾಯಿ ಮಾತ್ರ ನಾವು ತೊಗೊಂಡು ಅದನ್ನು ಮಾಡ್ತಿದ್ದೆ. ತುಂಬಾ ಅದು ಮಾಡ್ಕೊ, ಭತ್ತ ಒಕ್ಕಣೆ ಮಾಡೋಕ್ಕಾಗ್ತಿತ್ತು, ರಾಗಿ ಒಕ್ಕಣೆ ಮಾಡೋಕ್ಕಾಗ್ತಿತ್ತು, ಮುಸ್ಕಿನ ಜೋಳ ಒಕ್ಕಣೆ ಮಾಡೋಕ್ಕಾಗ್ತಿತ್ತು, ಜೋಳ ಒಕ್ಕಣೆ ಮಾಡೋಕ್ಕಾಗ್ತಿತ್ತು, ಇಷ್ಟೆಲ್ಲ ಅದರಲ್ಲಿ ಆಗ್ತಿತ್ತು. ರೈತರಿಗೆ ತುಂಬಾ ಅದು ಬಂದಮೇಲೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗೋಕ್ಕೆ ಶುರುವಾಯಿತು. ರೈತರು ಒಕ್ಕೊಂಡ್ರ ಈ ಮಿಷನ್, ಯಾಕೆಂದರೆ ಸಾಮಾನ್ಯವಾಗಿ ಭತ್ತದ ಒಕ್ಕಣೆ ಮಾಡಿದಾಗ ಹುಲ್ಲು ವೇಸ್ಟ್ ಆಗುತ್ತೆ, ಮತ್ತು ಸರಿಯಾಗಿ ತನೇ ಕುಯ್ಯಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾರೆ. ಮತ್ತು ದನ ತುಳಿದಿರೋ ಹುಲ್ಲನ್ನು ತಿನ್ನುವಷ್ಟು ದನಗಳು ಬೇರೆ ಈ ಮಿಷನ್ನಲ್ಲಿ ಮಾಡಿದಷ್ಟು ತಿನ್ನಲ್ಲ ಖುಷಿಯಾಗಿ ಅಂತ. ಇದು ರೈತರು ಪ್ರತಿಕ್ರಿಯೆ ಹೇಗಿತ್ತು ಆ ಸಂದರ್ಭದಲ್ಲಿ? ನಾವು ಮೊದಲು ಇನ್ಸ್ಟಾಲ್ ಮಾಡಿದಾಗ ಕೆಲವರು ತುಂಬಾ ಸ್ವಲ್ಪ ಅಯ್ಯೋ ಶ್ರಮ ಹಾಗೆ ಧೂಳು ಅನ್ನೋ ಒಂದು ಇದಕ್ಕೆ ಬಂದರು ಸ್ವಲ್ಪ ದಿನ. ಆಮೇಲೆ ಅದಕ್ಕೆ ಏನಾಗಿದ್ದಾರೆ ಈಗ 100% ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಈಗ 4-5 ಎಕರೆ ಜಮೀನು ಇತ್ತು ಅಂತ ಇಟ್ಕೊಳ್ಳಿ, ಒಂದೇ ದಿನಕ್ಕೆ ಅದನ್ನು ಒಕ್ಕಣೆ ಮಾಡಿಬಿಡ್ಬೋದು. ಹಂಗಾಗಿ ಸ್ವಲ್ಪ ಒಂದು ವಾರ ಅಷ್ಟೇ, ಆಮೇಲಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು ಅದು ನಮಗೆ ತುಂಬಾ. ಅದರಿಂದ ತುಂಬಾ ದುಡ್ದಿದ್ದೀವಿ ನಾವು. ಸಾಮಾನ್ಯ ಜಾಸ್ತಿ ಜನ ಏ ನಮ್ಮ ಮಿಷನ್ ಕುಮಾರಣ್ಣ, ನಮ್ಮ ಕುಮಾರಣ್ಣಂದೇ ಮಿಷಿನ್ ಫಸ್ಟು, ಅವರೇ ನಮಗೆ ಇವೆಲ್ಲ ತೋರಿಸ್ಕೊಟ್ಟವರು ಆಧುನಿಕತೆಯಲ್ಲಿ. ತಂತ್ರಜ್ಞಾನದಲ್ಲಿ ಭತ್ತದ ಮಿಷನ್ ತೊಗೊಂಡು ಬಂದೆ ಅಂತ ಹೇಳಿದ್ರೆ, ಈಗ ಪ್ರಾಯೋಗಿಕವಾಗಿ ನಾನು ಭೂಮಿಲಿ ಹೊಸ ಪ್ರಯೋಗ ಮಾಡಿದೆ ಅಂದ್ರಲ್ಲ, ಏನ್ ಪ್ರಯೋಗ ಮಾಡಿದ್ರೆ ಮೊದಲಾಗಿ? ಡಿಪಿಟಿ ಸೋನಾ ಅಂತ ಹೇಳಿ ಒಂದು ಸೋನಾ ಮಸೂರಿ ಅಂತ ಹೇಳಿ ಒಂದು ರೈಸ್ ಬಂದಿತ್ತು ನಮ್ಮ ಕಡೆಗೆ, ಅದೇ ಪ್ರಥಮ ಬಂದಿದ್ದು. ಅದು ಜೀರಿಗೆ ಅಷ್ಟೇ ಸಣ್ಣ ಇತ್ತು ಅಂದ್ರೆ ತುಂಬಾನೇ ಸಣ್ಣ ಆಯ್ತು ಭತ್ತ. ಅದನ್ನ ಒಂದು ಎಕರೆಗೆ 10 kg ಬಂದಿದ್ದು ಅದು ಬ್ಯಾಗ್ ಅದಷ್ಟೇ. ಅದು ಅದನ್ನ ತಗೊಂಡೋಗಿ ನಾನೊಂದು ಏನೇ ನಾನು ಫಸ್ಟ್ ಜಮೀನು ಕೊಂಡ್ಕೊಂಡಿದ್ದೆ ತೆಂಗಿನ ತೋಟ ಮಾಡಿರೋ ಜಾಗದಲ್ಲಿ, ಅದನ್ನು ಹಾಕಿದೆ ಅಲ್ಲಿ. ಅಲ್ಲಿ ಹಾಕಿದಾಗ 65 ಚೀಲ ಭತ್ತ ಆಯ್ತು, ಅದು ಬಾಯಿ ಒಲ್ದಿದ್ದು 1.25 ಎಕರೆಗೆ. ತುಂಬಾ ಸಣ್ಣ ಭತ್ತ, ಇಷ್ಟು ಭತ್ತ ಬೆಳೀತಲ್ಲ ಇವನಿಗೆ, ಭತ್ತ ಈಗ ಭೂಮಿಗೆ ಹೆಂಗೆ ಆಗ್ತಾವನೆ, ಒಟ್ಲೆ ಹೆಂಗೆ ಆಗ್ತಾ ಇದ್ದಾನೆ, ಇವನು ನಾಟಿ ಹೆಂಗೆ ಮಾಡ್ತಾನೆ ಇಷ್ಟು ಭತ್ತದಲ್ಲಿ, ಇದು ಹೆಂಗೆ ಬೆಳವಣಿಗೆ ಬರುತ್ತೆ, ಭತ್ತ ಹೆಂಗಾಗುತ್ತೆ ಅಂತ ರೈತರು ತುಂಬಾ ಜನ ನನಗೆ ಆಮೇಲೆ ಕಣ್ಣಿಟ್ಟಿದ್ರು. ಮತ್ತೆ ಹೋಯ್ತಾ ಮತ್ತೆ ವಿಚಾರಣೆ ಮಾಡ್ತಿದ್ರು ಹೇಳಿ, ಅವರು ವಿಚಾರಣೆ ಮಾಡ್ತಾರೆ. ನೀವು ಈಗ 1 ಎಕರೆಗೆ ಬಿತ್ತನೆ ಬೀಜ ಮಾಡಬೇಕು ಅಂದರೆ ಎಷ್ಟು kg ಭತ್ತ? 10 kg ಸಾಕು. 1 ಎಕರೆಗೆ ನಾವು ಏನು 25 kg ಭತ್ತ ಹಾಕೋ ಜಾಗಕ್ಕೆ ಹಾಕಬೇಕಾದ 10 kg. ಮತ್ತೆ ಎಲ್ಲ ಕಡಿಮೆ ಅಂದ್ರೆ 15-20 kg ಬೇಕು ಅಂತಾರೆ. ಏ ಬೇಕಾಗಲ್ಲ. ಮತ್ತೆ ನೀವು ಮಾಡೋ ತಂತ್ರಜ್ಞಾನ ಹೇಗೆ? ಅದು ಸಾಕು, ಅದು ನಾವು ಏನು ಅಳವಡಿಸ್ಕೊಂಡು ಭತ್ತ ಹಾಕ್ತಿವಲ್ಲ, ಭತ್ತನ ತೆಳುವಾಗಿ ನಾವು ಹಾಕ್ಬೇಕು. ಭತ್ತನ 10 kg ಭತ್ತ ನೀವು ಹಾಕಿದ್ರೆ 1 ಎಕರೆಗೆ ಪೈರಾಗಿ ನೀವು ಉಳ್ಗೇಳುತ್ತೆ. ಅಷ್ಟೇ ಜಾಗನ ಸ್ಕ್ವೇರ್ ಕಮ್ಮಿ ಮಾಡಬಾರ್ದು. ನೀವು ಏನು 1 ಎಕರೆ ಹಿಂದೆ ಹಾಕ್ತಿದ್ರೆ ಹಾಗೇನ ಅಷ್ಟಾಗಲ್ಲ, ಜಾಗನ ಪೂರ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮನೇಲಿ ಇದ್ರೆ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಹಾಕೊಳ್ಳಿ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮಾಮೂಲಿ ಕೆಂಗ್ ಏನು ಮಾಡ್ತೀರಾ ಮಾಡಿಬಿಟ್ಟು ವಿರಳವಾಗಿ ಪೈರು ಹಾಕ್ಬೇಕು. ವಿರಳವಾಗಿ ನೀವು ಪೈರು ಹಾಕಿದಾಗ ಏನಾಗುತ್ತೆ, ಅದು ಸ್ಟ್ರೆಂತ್ ಆಗುತ್ತೆ ಪೈರು ಚೆನ್ನಾಗಿ. ಈಗ ಏನಾರು ಪ್ಲಸ್ ಇದೆ, ಅವನು 1 ಎಕರೆಗೆ 6 kg ಭತ್ತ ಕೊಡ್ತಾನೆ. 1 ಎಕರೆಗೆ ಪೈರಾಗಿ ಇನ್ನೂ ಉಳ್ಕೊಳ್ಳುತ್ತದೆ 6 kg ಭತ್ತ. ಹಂಗೆ ಈ ಸಣ್ಣ ಭತ್ತ 10 kg ಮ್ಯಾಕ್ಸಿಮಮ್ ಅದು, ಮ್ಯಾಕ್ಸಿಮಮ್ ಅದು. ಯಾಕೆಂದ್ರೆ ಅದರಲ್ಲಿ ಒಳ್ಳೆ ಇಳುವರಿನೂ ತಗೊಂಡಿದ್ದೀನಿ, ಒಳ್ಳೆ ಇದೂ ಆಗಿದೆ ನನಗೆ ವಿನರ್ ಪ್ಲಸ್ಸಲ್ಲಿ. ಬಟ್ ಈ ಸೋನಮ್ ಹಾಕಿದಾಗ ನಾನು 10 kg ಭತ್ತನ ಇದು ಹೇಗೆ ಸಾಧ್ಯ, ಇವರು ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು 20 kg ಭತ್ತಲ್ಲಿ 1 ಎಕರೆ ಹೆಂಗೆ ನಾಟಿ ಮಾಡ್ತಾನೆ ಅಂತ ತುಂಬಾ ಇದು ಮಾಡಿದ್ರು. ಆಮೇಲೆ ಮಾಮೂಲಿ ಎಲ್ಲ ಬಂದಿರು, ಸುಮಾರು ಜನ ರೈತರು ನನ್ನ ಸ್ನೇಹಿತರು ಬಂದು ಅಲ್ಲೇ ಕೂತಿದ್ರು, ಭತ್ತನೂ ನೋಡಿದ್ರು, ಆಮೇಲೆ ಹೆಂಗೆ ಹೊಟ್ಲು ಆಗ್ತಾವನೆ ಅಂತ. ಆಮೇಲೆ ನಾನು ಒಂದು ಸೇರ್ ತೊಗೊಂಡೆ, ಅಳತೆ ಮಾಡ್ಕೊಂಡು ಎಷ್ಟು ಸೇರ್ ಬತ್ತು ಒಂದು ಲೆಕ್ಕ ಆಗ್ತಾವೆ, 12,000 12,500 ಇತ್ತು ಒಂದು 10 kg ಒಟ್ಟು ಮಾಡ್ಕೊಂಡಿದ್ದೆ. ಆವಾಗ ಲೇಟ್ ಮಾಡ್ಕೊಂಡೆ, ಆಮೇಲೆ ಎಷ್ಟು ಕಂಗಿದೆ ಲೆಕ್ಕ ಆಗ್ತಾ ಇದನ್ನೇ, ಇಷ್ಟು ಕಂಗಿಗೆ ಇದು ಒಂದು ಸೇರೋ ಒಂದು ಸೇರು ಪಾವು ಬರುತ್ತಾ ಎಷ್ಟು ಅಂತ ಡಿವೈಡೇಷನ್ ಮಾಡ್ಕೊಂಡೆ. ಅದನ್ನು ಮಾಡ್ಕೊಂಡು ತೆಳ್ಳಗೆ ಹಾಕ್ದೆ. ಅದಕ್ಕೆ ಹಾಕುವಾಗ ನಾನೇನು ಮಾಡ್ತೀನಿ, ಜೊತೆಗೆ DAP ಮಾತ್ರ ಹಾಕೋದು ನಾನು. ಬೇರೆ ಏನು ಕೊಡಲ್ಲ. ಸ್ವಲ್ಪ ಡಿ ಎ ಪಿ ಒಂದು ಎಕರೆಗೆ ಒಂದು 6-8 kg ಡಿ ಎ ಪಿ ಕೊಡ್ತೀನಿ. ಡಿ ಎ ಪಿ ಹಾಕ್ಬಿಟ್ಟು ಮೇಲ್ಗಡೆ ಭತ್ತ ಹಾಕ್ಬಿಟ್ಟು ತೆಳ್ಳು ಮಣ್ಣು ಮುಚ್ಚಿಬಿಟ್ಟು ನೀರು ಹಾಯಿಸ್ಬಿಡ್ತೀವಿ. ಒಂದು 6-7 ದಿವಸ ಆದಮೇಲೆ ಮಳೆ ಇದ್ದರೆ ಮೇಲೆ ಚಕ್ಕೆ ಬರ್ತದೆ, ಇಲ್ಲಿ ನೀರು ಕೊಡೋ ಅವಶ್ಯಕತೆ ಇರಲ್ಲ, ಮಳೆ ಇಲ್ಲಾಂದರೆ ನೀರು ಕೊಡಬೇಕು. ಆಮೇಲೆ ಒಂದು 10-12 days ಆದಮೇಲೆ ಒಂದು 2-3 kg ವೀರ್ಯ ಸ್ವಲ್ಪ ಸಪೋರ್ಟಿಂಗ್ ಆಗಿ ವೀರ್ಯ ಕೊಡ್ತೀವಿ ಅಷ್ಟೇ. 20-23 days ಒಳಗೆ ನಾಟಿ ಮಾಡಿಬಿಡ್ತೀನಿ ನಾವು. ಅದಕ್ಕಿಂತ ಹೆಚ್ಚಿಗೆ ಮುಂದೆ ಹೋಗೋದೇ ಇಲ್ಲ ನಾವು. ಭೂಮಿಯೆಲ್ಲ ಚೆನ್ನಾಗಿ ಅದ ಮಾಡಿ ನಾಟಿ ಮಾಡಿಸ್ತೀವಿ. ಅಷ್ಟು ಪೈರು ಬೇಕಾದಷ್ಟಾಗತ್ತೆ ಅದು. ಅಂದ್ರೆ ಅಷ್ಟು 1 acre ಆಗೋಷ್ಟು 10 kg ಪೈರುಗಳು ಬೆಳವಣಿಗೆ ಅಥವಾ ಏನಾದ್ರು ಪೈರು ನಾಟಿ ಮಾಡೋದನ್ನೇ ಸಂಖ್ಯೆನ ಕಡಿಮೆ ಮಾಡ್ತೀರಾ? ಇಲ್ಲ ಇಲ್ಲ, ಸಂಖ್ಯೆ ಮಾಡೋದೇ ಇಲ್ಲ, ಕಮ್ಮಿ ಮಾಡೋದೇ ಇಲ್ಲ. ನಾಟಿನ ನೀವು ಏನು ಮಾಡಿಸ್ತಾ ಇದ್ದೇವೆ ನಾವು, ಈಗ ಒಂದು ಗೇಣಿಗೆ ಒಂದು ಸಾಲು ಮಾಡೋದು, ಒಂದು ಮಳಕ್ಕೆ 3 pairs ಹಾಕ್ಸೋದು, ಇವೆಲ್ಲ ಕಾಮನ್ ಹಾಕಿ ಹಾಕ್ತಾರೆ. ಕೆಲವರು ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಹಾಕೋರು ಹಾಕ್ಬೋದು, ಈಗ ಲೇಬರ್ಸ್ ಅನ್ನೋ 10 ಜನ ಒಂದೇ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಬಟ್ ಪೈರು ಸಫಿಷಿಯಂಟಾಗಿ ಆಗುತ್ತೆ ಅದು. ಹೌದು, ಸಫಿಷಿಯಂಟಾಗಿ ಆಗುತ್ತೆ. ಜೊತೆಗೆ ನಾವು ಏನು ನಾಟಿ ಮಾಡುವಾಗ ಟೈಮಲ್ಲಿ ಕಾಂಪ್ಲೆಕ್ಸ್ ಆಗಿ ಒಂದು 100 kg ಗೊಬ್ಬರ ಕೊಡ್ತಿದ್ದು ಹಿಂದೆ ಭೂಮಿಗೆ. ಸಷ್ಟು ಸಾಕಾಗ್ತಿರ್ಲಿಲ್ಲ ಅಂತ 100 ನಾಟಿ ದಿನ ಅದನ್ನು 100 kg ಕಾಂಪ್ಲೆಕ್ಸ್ ಕೊಡ್ತಾ ಇದ್ದೋ. ಅದಾದಮೇಲೆ ಒಂದು 20-25 days ಕಳೆ ತೆಗೆಸಿ ಒಂದು 25-30 kg ವೀರ್ಯ, ಒಂದು 15 kg ಪೊಟಾಸು, ಆಮೇಲೆ ಜಿಂಕ್ ಸಲ್ಫೇಟ್ ಒಂದು 5-10 kg ಜಿಂಕ್ ಸಲ್ಫೇಟು. ನಾವು ಜಿಂಕ್ ಸಲ್ಫೇಟ್ ಅಂತೂ ನಿಲ್ಲಿಸೋದೇ ಇಲ್ಲ. ನಾವು ಜಿಂಕ್ ಸಲ್ಫೇಟ್ ಕೊಡೋದ್ರಿಂದ ಏನಾಗುತ್ತೆ, ಭೂಮಿಲಿರೋ ಕೆಳ ಕ್ರಿಮಿಗಳು ಜೊತೆಗೆ ಹೋಗುತ್ತೆ. ಬಟ್ ಉಳುವಾಲೆ ಹಾಕಿದ್ರೆ ಇನ್ನೂ ಉತ್ತಮ, ಕೆಲವು ಟೈಮಲ್ಲಿ ಸಿಗೋದಿಲ್ಲ. ಜಿಂಕ್ ಸಲ್ಫೇಟನ್ನ ಭೂಮಿಗೆ ಎಷ್ಟು ಮಿಕ್ಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ, ಆ ಭೂಮಿ ಇರೋ ಕ್ರಿಮಿಗಳು ಮತ್ತು ಕಾಳು ಕಟ್ಟೋದು ಗೆಡ್ಡೆ ಇರೋದು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅದು ಕೆಲವರು ಅಯ್ಯೋ ಯಾಕದ ಯಾರು ರಿಸ್ಕ್ ತಗೋತಾರೆ ಅಂತ ಒಂದು ಎಕರೆಗೆ ಒಂದು ಮೂಟೆ ವೀರ್ಯ ಹಾಕ್ತಾರೆ. ಅದು ಜಿಂಕ್ ಹಾಕಲ್ಲ, ಒಂದು ಮೂಟೆ ವೀರ್ಯ ಹಾಕಿದ್ರೆ ಅದು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ, ಸಾರಜನಕ ಜಾಸ್ತಿ ಆಗ್ಬಿಡುತ್ತೆ. ಕಾಣೋದಕ್ಕೆ ತುಂಬ ಅಭಿವೃದ್ಧಿಯಾಗಿ ಕಾಣ್ತದದು, ಬಟ್ ಇಳುವರಿ ಕಮ್ಮಿ ಆಗುತ್ತೆ. ನಾವು ಹಾಕೋದು 25-30 kg ಭತ್ತಕ್ಕೇನೆ, ಅದು ನಮಗೆ ಕನಿಷ್ಠ ಅಂದರೂ 26-30 quintals ಭತ್ತ ಬೆಳೆದೇ ಬೆಳಿತೀವಿ ನಾವು. ಸಣ್ಣ ಭತ್ತನೂ 26-27 quintals ಬೆಳೆದೇ ಬೆಳೆದಿದ್ದೀವಿ ನಾವು ಇವತ್ತರೆಗೂ. ನಾನು ಹೇಳ್ತಾಯಿದ್ದು ಈಗ 65 mootes 66 chila ಭತ್ತ ಆಗಿತ್ತು ಅಂತಂದರೆ ಯಾವ ಮಟ್ಟಕ್ಕಾಗಿದೆ ಅಂತ ನೀವೇ ಚಿಂತೆ ಮಾಡ್ಬೋದು. ಅದರಲ್ಲಿ ಏನು ಯಾವುದೇ ಏನು ಇದಿಲ್ಲ. ತುಂಬ ಜನ ನೋಡಿ ಇದೇನು ಈ ಭತ್ತನ ಇಷ್ಟೊಂದು ಬೆಳೆದಲ್ಲ ಹಿಂಗೆ ಕತೆ ಹಿಂಗೆ, ಮುಂದೆ ವರ್ಷ ತುಂಬ ಜನ ಹಾಕಿದ್ರು ಅದನ್ನು. ಬಟ್ ನಮ್ಮ ಅದನ್ನು ಸೀಡಿಂಗ್ ಕೊಡಿ ಅಂದರು, ನಾವು ಬೇಡ ಇದು ಸೀಡಿಂಗ್ ಬೇಡ, ನೀವು ಬೇರೆ ಹೊರಗಡೆ ತೊಗೊಂಡು ಹಾಕಿದ್ರು, ಯಾಕಂದರೆ ಸೆಕೆಂಡ್ ಟ್ರಿಪ್ ಬರುತ್ತೋ ಇಲ್ಲವಂತ ನಮಗೂ ಡೌಟ್ಸ್ ಇರ್ತದೆ. ಆಮೇಲೆ ಒಂದು ವರ್ಷ ಆದಮೇಲೆ ನಮಗೂ ಗೊತ್ತಾಯಿತು ಇದೇನಾಗಲ್ಲ, ಇದು ಕಾಮನ್ ನೆಕ್ಸ್ಟ್ ಸೀಡಿಂಗು ಕೊಡ್ಬೋದು, ಹೈಬ್ರಿಡ್ ವೆರೈಟೀಸ್ ಏನಲ್ಲ ಇದು, ನಾರ್ಮಲ್ ಸ್ಟೇಜಸ್ ಅಂತ ಆಮೇಲೆ ಗೊತ್ತಾಗಿದೆ. ನೀವು ಹಾಕಿದ್ದು ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಅಲ್ಲ ಅದು, ಮಾಮೂಲಿ ನಾರ್ಮಲ್ ತಳಿ, ದೇಶ ತಳಿನೇ ಅದು. ಹೊಸದಾಗಿ ಮಾಡಿದ್ರೆ ನಾನು ನಾರ್ಮಲ್ ತಳಿನೇ ಅದು. ಹೈಬ್ರಿಡ್ ವೆರೈಟೀಸ್ ಅಂತ ನಾವೇನು ಮಾಡೋದು, 10 kg ಇತ್ತಲ್ಲ ಸಾಕಾಗುತ್ತೋ ಇಲ್ಲೋ ಅನ್ನೋದನ್ನ ಇಟ್ಟಿದ್ದು. ಬಟ್ ಆ ಒಬ್ಬ ರೈತನಿಗೆ ಕೊಟ್ಬಿಟ್ಟು ಅವನು ಪಾಪ ವ್ಯವಸಾಯ ಹಾಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಯಾರಿಗೂ ಕೊಡೋಕ್ಕೋಲಿಲ್ಲ ಬೇಡ ಅಂತ. ಈಗ ಸಣ್ಣ ಭತ್ತ ಸಾಕಷ್ಟು ವೆರೈಟೀಸ್ ಇದೆ, ಕಣ್ಣು ಬೇಕಾದ ವೆರೈಟೀಸ್ ಇದೆ, ಕಣ್ಣು ಬೇಕಾದಾಗ ವ್ಯವಸಾಯ ನಡೀತಿದೆ. ಈಗ ಎಷ್ಟು ಬೇಕಂದ್ರೆ 30 quintals ಅಂದ್ರೆ ಅಷ್ಟೇ ಬೆಳಿಬೋದು ಇವತ್ತು. ಎಲ್ಲದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಭೂಮಿನ ಮಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ಫಸ್ಟು ನಾವು ವ್ಯವಸಾಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಫಸ್ಟು ನಾವು ಯಾವ ಸಂದರ್ಭದಲ್ಲಿ ಮಾಡ್ತೀರಿ, ಗದ್ದೆ ಕೊಯ್ಲು ಆದಮೇಲೆ, ಗದ್ದೆ ಕೊಯ್ಲು ಆದಮೇಲೆ ಆ ಭೂಮಿನ ಚೆನ್ನಾಗಿ ದೊಡ್ಡ ಬಲರಾಮ ನೇಗಿಲಲ್ಲಿ ಹಾಕಿ ಎರಡು ಹುಳ ನೀಟಾಗಿ ಓಡಿಸ್ಬೇಕು ಅದನ್ನು. ಫಸ್ಟು ಭೂಮಿ ಚೆನ್ನಾಗಿ ಕಾಯಬೇಕು ಅಂದರೆ ತುಂಬ ಸಣ್ಣದಾಗಿ ಬೇಡ. ಹಾಂ, ಬಲರಾಮ ನೇಗಿಲಲ್ಲಿ ದೊಡ್ಡ ನೇಗಿಲು ಅಂತಿದೆ, ಈಗೇನು ಬಿಡಿ ಈಗ ನೇಗಿಲಲ್ಲಿ ಉಳೋವಂಥದ್ದಿಲ್ಲ, ಈಗೆಲ್ಲ ಟ್ಯಾಕ್ಟ್ರಲ್ಲ ಮಾಡುವಂಥದ್ದು. ಟ್ಯಾಕ್ಟ್ರಲ್ಲ ಅದು ದೊಡ್ಡ ನೇಗಿಲು ಬಲರಾಮ ನೇಗಿಲಲ್ಲಿ ಉಳಿಸೋದ್ರಿಂದ ಭೂಮಿ ಚೆನ್ನಾಗಿ ಕೀಳುತ್ತೆ, ಚೆನ್ನಾಗಿ ಕಿತ್ತು ಕೆಳಗಡೆ ಮೇಲ್ ಮಣ್ಣು ಪಟ್ಟಾಯಿಸುತ್ತದ್ದು. ಒಂದು ಹುಳ ಮಾಡಬಾರ್ದು, ಎರಡು ಹುಳ ಮಾಡಬೇಕು ಯಾವಾಗಲೂ ಅದನ್ನು. ಎರಡು ಹುಳ ಮಾಡಿದ್ರೆ ಭೂಮಿ ಎಲ್ಲ ಕಂಪ್ಲೀಟ್ ಎಲ್ಲ ಮಿಕ್ಸ್ ಆಗುತ್ತದ್ದು. ಆಮೇಲೆ ಚೆನ್ನಾಗಿ ಒಳಗದಾಗ ಭೂಮಿ, ಅದರಲ್ಲಿ ಕೆಲವು ಕ್ರಿಮಿಗಳಿದ್ರೆ ಅಥವಾ ಕೆಲವು ದೋಷಗಳಿದ್ರೆ ಅದೇನಂತ ಬಿಸಿಲು ತಾಪಕ್ಕೆಲ್ಲ ಒಟ್ಟಾ ಬಿಡುತ್ತದ್ದು. ಹುಳುಗಳಿದ್ರೆ ಬಿಸಿಲು ತಾಪಕ್ಕೆ ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತದೆ. ಮೇಲ್ಗಡೆ ಬಂದಾಗ ಕೆಲವು ಪಕ್ಷಿಗಳು ತಿನ್ಕೊಳ್ತವೆ, ಕೆಲವು ಇದು ಇದು ಮಾಡುತ್ತೆ. ನಾವು ಉಳುವಾಗ ಎಷ್ಟು ಪಕ್ಷಿಗಳಲ್ಲಿ ಓಡಾಡ್ತಿದೆ ಅಂದ್ರೆ ನಮ್ಮ ಭೂಮಿಲಿ ಅಷ್ಟು ಕ್ರಿಮಿಗಳಿದಾವೆ, ಅಷ್ಟು ಎರೆಹುಳಿದಾವೆ, ಕೀಟಗಳಿದಾವೆ ಅಂತ ನಾವು ಥಿಂಕ್ ಮಾಡ್ಬೇಕು ಅದನ್ನ. ಆ ಮಾಗಿ ಉಳುಮೆ ಮಾಡಾದ್ಮೇಲೆ ಮತ್ತೆ ಏನಾದ್ರು ಅದು ಮಳೆಗಿಳೆ ಬಿದ್ದು ಕಳೆ ಬಂದ್ರೆ ಮತ್ತೆ ಉಳುಮೆ ಮಾಡ್ಬೇಕು ನಾವು ಅದನ್ನ. ಆ ಹುಲ್ಲು ಕಳೆ ಬಂದು ಏನಾದ್ರು ಮತ್ತೆ ಆದರೆ ಅದು ಪ್ರಯೋಜನ ಆಗಲ್ಲ, ಅದು ತಿರ್ಗ ಮಾಮೂಲಿ ಗಟ್ಟಿ ಆಗುತ್ತೆ ಭೂಮಿ, ಅದು ಏನು ಪ್ರಯೋಜನ ಆಗಲ್ಲ. ಒಂದು 2 times ಉಳುಮೆ ಮಾಡಿಸಿ ನೀವು ಬಿಟ್ಟು ಕಡೆ ಭೂಮಿ ಚೆನ್ನಾಗಿ ಇಟ್ಕೊಂಡು ಇದನ್ನು ಒಳ್ಳೆ ಹಸಿರೆಲೆ ಸೊಪ್ಪನ್ನು ಚೆನ್ನಾಗಿ ಬರುವಂಥದ್ದು. ಹಸಿರೆಲೆ ಸೊಪ್ಪು ಯಾವಾಗ ಹಾಕ್ಬೇಕು ಅಂದರೆ ಮೇ ಕಡೆಗೆ ಹಾಕ್ಬೇಕಿಲ್ಲ, ಜೂನ್ ಮೊದಲೇ ವಾರದಲ್ಲಿ ಹಾಕ್ಬೇಕು. ಇವರು ಮುಂಚೆನೆ ಏಪ್ರಿಲಲ್ಲಿ ಹಾಕಿದ್ರೆ ಅದು ಉಪಯೋಗಕ್ಕೆ ಬರಲ್ಲ, ಅದು ಎಲ್ಲ ಅದು ಕಂಪ್ಲೀಟ್ ಎಲ್ಲ ಕಡ್ಡಿ ಆಗ್ಬಿಡುತ್ತೆ ಎಲ್ಲ ಒಳಗಡೆ, ಅದರಲ್ಲಿ ಸಾರಾಂಶನ ಇರಲ್ಲ. ಮೇಲ್ಗಡೆ 4 kg ಬಿಟ್ಟರೆ ಇನ್ನೇನು ಇರಲ್ಲ, ಅದರಲ್ಲಿ ಕೆಳಗಡೆ ಇರೋದೆಲ್ಲ ಕಡ್ಡಿ ಇರುತ್ತೆ. ಬೇಕಾದ್ರೆ ನೀವು ನೋಡ್ಬೋದು ಆ ಕಡ್ಡಿ ಕರಗಲ್ಲ, ಅದರಿಂದ ಏನು ಪೋಷಕಾಂಶ ಇರಲ್ಲ, ಅದರಲ್ಲಿ ಎಲ್ಲ ಒಟ್ಟಾಗುತ್ತೆ. ನೀವು ಒಂದು ಸಾರಾಂಶ ಬೇಕು ಅಂತಂದ್ರೆ ಅದನ್ನ 40-50 days ಅಥವಾ 55 days ಒಳಗೆ ಭೂಮಿಗೆ ಸೇರ್ಬೇಕದು. ಅದರಲ್ಲಿ ಕೆಲವು ರಂಜಕ ಇರುತ್ತದೆ, ಸಾರಜನಕ ಇರುತ್ತೆ, ಪೊಟಾಸ್ ಇರುತ್ತೆ, ಎಲ್ಲ ಇರುತ್ತೆ. ಒಂದು ಎಕರೆಗೆ ಬೀಜ ಹಾಕ್ಬೇಕಂದ್ರೆ ಮಿನಿಮಮ್ 15-18 kg ಬೀಜ ಹಾಕ್ಬೇಕು ನೀವು. ಈಗ ಒಂದು 8 kg ಡ್ಯಾಂಚಿ ಬೇಕು, ಒಂದು 5-6 kg ಸಣ್ಣ ಬೇಕು. ಒಂದು 3 ಕೆಜಿ ಅದಕ್ಕೆ ತಡ್ನಿ ಬೇಕು, ಇನ್ನೊಂದು 2 ಕೆಜಿ ಬೇರೆ ಯಾವ್ದಾದ್ರು ಈ ಉಚ್ಚಳ್ಳು ಅದು ಅಂತವೆಲ್ಲ ಹಾಕಬಾರ್ದು, ಒಂದೆರಡು 3 ಕೆಜಿ ಉಳ್ಳಿ ಜೊತೆಗೆ ಒಟ್ಟಿಗೆ ಬಿತ್ತನೆ ಮಾಡ್ಬಿಡ್ತಾರೆ, ಎಲ್ಲರೂ ಮಿಕ್ಸ್ ಮಾಡ್ಬಿಟ್ಟು ಒಟ್ಟಿಗೆ ಬಿತ್ತನೆ ಮಾಡ್ಬೇಕು. ಅದನ್ನ ಮಿನಿಮಮ್ 15-18 ಕೆಜಿ ಇರಬೇಕು ಒಂದು ಎಕರೆಗೆ. ನೀವು ಹಾಕಿ ಚೆನ್ನ ಸಮೃದ್ಧಿಯ ಕಾಳು ಚೆಲ್ಬಿಟ್ಟು ಉಳುಮೆ ಮಾಡಿಸಿ, ಅದು ಕಲ್ಟಿವೇಟರಲ್ಲಿ ಮೇಲೆ ಉಳುಮೆ ಮಾಡಿಸಿ. ನಮ್ದೇಗೆ ಒಂಚೂರು ಗಲೀಜು ಇರಬಾರ್ದು, ಸತ್ಯ ಇರಬಾರ್ದು, ಉಳುಮೆ ಮಾಡಿಸಿ. 40 ದಿನ ಕಳೆದ್ಮೇಲೆ ನಿಮ್ಮ ಮಳೆ ಮಾದಾನ ಇದೋ ಮತ್ತೆ ಬೀಳುತ್ತೆ. ಸಮೃದ್ಧಿಯಾದ ಮಳೆ ಆಯ್ತಾ, ಸಮೃದ್ಧಿಯಾಗಿ ಡಯಂಚಿ ಬೆಳಗಿದೆ ನಿಮಗೆ. ಮಳೆ ಕಡಿಮೆ ಆಯ್ತಾ, ಸಣಬುವನೇ ಉರುಳಿನೂ ಹೇರಳವಾಗಿ ಬರುತ್ತೆ ನಿಮಗೆ. ಯಾವುದಾರ ಒಂದು ಸೊಪ್ಪು ನಿಮ್ಗೆ ಇದ್ದೇ ಇರುತ್ತೆ ಹಸರಲ್ಲಿ ಗೊಬ್ಬರ, ಅದನ್ನು ಭೂಮಿಗೆ ಮರ್ಚು ಮಾಡಿ. ಮರ್ಚು ಮಾಡೋಕ್ಕೆ ಮುಂಚೆ ನೀವು ಬೇಕಾದ್ರೆ ಒಂದು ನೀರು ಬಿಟ್ಬಿಟ್ಟು ಆ ಬೇರನ್ನ ಕಿತ್ತು ನೋಡಿ, ಒಳಗಡೆ ಸಣ್ಣ ಸಣ್ಣ ಗಂಟುಗಳಿರ್ತವೆ ಅದರೊಳಗೆ. ಆ ಗಂಟುಗಳು ಎಷ್ಟಿರುತ್ತೆ ಅದರಲ್ಲಿ, ಅಷ್ಟು ಗಂಟಿದ್ರೆ ನಿಮ್ಮ ಭೂಮಿಯಲ್ಲಿ ಹಸರೆಲೆ ಗೊಬ್ಬರ ನೀವು ಇಷ್ಟು ಸೇರಿಸಿದ್ರೆ ಒಂದು ಎಕರೆಗೆ ಕಮ್ಮಿ ಅಂದ್ರೆ 8-10 ಟನ್ ನೀವು ಗೊಬ್ಬರ ಹಾಕ್ದಂಗೆ ಆಗುತ್ತೆ ಒಂದು ಎಕರೆಗೆ. ಈಗ ಆಯ್ತು, ನಿಮ್ಗೆ ಈಗ ಹಸರೆಲೆ ಗೊಬ್ಬರವನ್ನ ಬೆಳಿಬೇಕು ಅಂತ ಬಿತ್ತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಒಂದು ಬೆಳೆಗೆ ನೀರು ಕೊಡ್ತಾರೆ ನಾಲೆ ಬೈಲಲ್ಲಿ, ನಿಮ್ಗೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ಅವರು ನೀರು ಬಿಡುಗಡೆ ಮಾಡೋದು, ಅದಕ್ಕೆ ಮುಂಚೆ ನೀರು ವ್ಯವಸ್ಥೆ ಇರೋಲ್ಲ. ಆಗ ನೀವು ಹಸಿರೆಲೆ ಗೊಬ್ಬರಕ್ಕೆ ನೀರಲ್ಲಿಂದ ತರ್ತೀರಿ. ಮಳೆ ಆಶ್ರಯ ಅದು ಅಷ್ಟೇ. ಮಳೆ ಆಗ್ಲಿಲ್ಲ, ಮಳೆ ಆಗ್ಲಿ ಅಂದ್ರೆ ಪ್ರಕೃತಿ ಮುಂದೆ ನಾವೇನು ಅಲ್ಲ, ಬಟ್ ಸಾಧ್ಯವಾದಷ್ಟು ಪ್ರಕೃತಿ ಅಷ್ಟು ಮೋಸ ಮಾಡಲ್ಲ, ಸ್ವಲ್ಪನಾರು ಪ್ರಕೃತಿ ಮಳೆ ಕೊಟ್ಟೆ ಕೊಡುತ್ತೆ. ನಿಮ್ಗೆ ಒಟ್ಟಿನಲ್ಲಿ ನಮ್ಗೆ ಇಲ್ಲಿವರೆಗೆ ಆ ಥರ ಅನುಭವ ಇಲ್ಲೂ ಆಗ್ಲಿಲ್ಲ. ನಿಮ್ಗೆಲ್ಲ ಹಾಕ್ದಾಗ ಬೆಳೆದಿರಕ್ಕೆ ಪ್ರಕೃತಿ ಸಹಕರಿಸಿದೆ. ಕುಮಾರ್ ಅವ್ರಿಗೆ ಆಗಿದೆ ಅಂತಾನೆ ಅರ್ಥ ನನಗೆ. ಅವು ಆಗಿದೆ ಎಲ್ಲರಿಗೂ, ಸಾಕಷ್ಟು ಜನ ನಾವು ಹಾಕೋದೇ ಸೊಪ್ಪನ್ನ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೂ ನಮ್ಮ ಅಣ್ಣ ಏನೋ ಹಾಕಿಲ್ವಲ್ಲ, ಖಾಲಿ ಬಿಟ್ಟಿದ್ದಾರೆ, ಈಗಿರೋರ್ಗೆ ಹಾಕ್ತಿದಾರಲ್ಲ ನೀವು. ಮತ್ತೆ ಇನ್ಯಾವ ರೀತಿಯ ಪ್ರಯೋಗಗಳನ್ನ ನೀವು ನಿಮ್ಮ ಜಮೀನಲ್ಲಿ ಇವಾಗ ಕೈಗೊಳ್ತಾ ಇದ್ದಾರೆ? ಇದನ್ನ ಮಾಡಾದ್ಮೇಲೆ ನೆಕ್ಸ್ಟ್ ಈಗ ಅದು ಉಳುಮೆ ಮಾಡೋದಕ್ಕೂ ಅಷ್ಟೇ, ಈಗ ರೋಟರಿ ಹಾಕ್ಬೇಕಾ, ಗೇಜ್ ವೀಲ್ ಹಾಕ್ಬೇಕಾ, ಆಮೇಲೆ ಯಾವ ತಳಿ ಭತ್ತ ಹಾಕ್ಬೋದು ಈ ಸಲ, ಆಮೇಲೆ ಲೇಬರ್ ಕಾಸ್ಟ್ ಯಾವ್ದಕ್ಕೆ ಮಾಡಿದ್ರೆ ಎಷ್ಟೆಷ್ಟಾಗುತ್ತೆ, ಇದನ್ನೆಲ್ಲ ಫಸ್ಟೇ ನಾನು ಜಡ್ಜ್ ಮಾಡ್ಕೊತೀನಿ. ಯಾಕೆಂದ್ರೆ ನಾನು ಮೊದಲೇ ಬಿ ಕಾಮ್ ಸ್ಟೂಡೆಂಟು ನಾನು, ಆಮೇಲೆ ನಾನು ಏನು ಖರ್ಚು ಮಾಡ್ಬೋದು, ಇದಕ್ಕೆ ನನ್ನ ಹತ್ರ ಎಷ್ಟು ಹಣ ಇದೆ, ಇನ್ನೆಷ್ಟು ಎಕ್ಸ್ಟ್ರಾ ಹೊರಗಡೆಯಿಂದ ತರಬೇಕಾಗುತ್ತೆ, ಏನು ಬೇಕಾಗುತ್ತೆ, ಆಮೇಲೆ ಏನು ವ್ಯತ್ಯಾಸ ಆಗುತ್ತೆ, ಎಲ್ಲನೂ ನೋಡ್ಕೊಂಡು ಮೊದಲೇ ಎಲ್ಲ ಕೂತ್ಕೊಂಡು ಜಡ್ಜ್ ಮಾಡಿಕೊಂಡು ಒಂದು ಸ್ಲ್ಯಾಬ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದ್ರ ಪ್ರಕಾರನೇ ಮಾಡೋದು ಕೆಲಸ ನಾನು. ಫಸ್ಟ್ ಎಲ್ಲ ಆಲೋಚನೆ ಮಾಡಿ ಒಂದು ಸ್ಲಿಪ್ ಹಾಕೊಂಡ್ಬಿಡ್ತೀನಿ. ಫಸ್ಟ್ ಪ್ರಾಜೆಕ್ಟ್ ರೆಡಿ ಮಾಡಿ, ಪ್ರಾಜೆಕ್ಟ್ ರೆಡಿ ಆಗ್ದೇ ನಾನು ಏನು ಕೆಲಸನೇ ಮಾಡೋಕೆ ಹೋಗಲ್ಲ. ಯಾವ ತಳಿ ಹಾಕ್ಬೋದು, ಆಮೇಲೆ ಅಷ್ಟಕ್ಕೆ ತಳಿಗಳು ಯಾವ್ದ್ರ ಬಗ್ಗೆ ಅಂತ ನಾನು ಮನಸ್ಸಲ್ಲಿ ಆಲೋಚನೆ ಮಾಡಿ ಸಂಶೋಧನೆ ಮಾಡ್ತಿರ್ತೀನಿ. ಕೃಷಿ ಇಲಾಖೆಯಿಂದ ಯಾವುದೇ ಸಭೆ ಕರಿಬೋದು, ಯಾವುದೇ ಕರೆದ್ರು ಎಲ್ಲಿಗೆ ಬೇಕಾದ್ರೂ ಸತಗತಾಯ. ಅದೇ ನಾನು ಕೇಳ್ತಾ ಇರೋದು, ಈ ಪ್ರಯೋಗಗಳನ್ನ ಕೈಗೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ರೈತರು ಯಾಕೆ ಕೈಗೊಳ್ಳಲ್ಲ, ಕುಮಾರ್ ಅವರೇ ಯಾಕೆ ಕೈಗೊಳ್ತಾರೆ ಅಂತ? ಅವ್ರ ಮನಸ್ಸಲ್ಲಿ ಆಲೋಚನೆ ಮಾಡ್ಕೋಬೇಕು. ನಾನು ಈ ಸಲ ಯಾವ್ದು ಮಾಡಿದ್ರೆ ನಾನು ಉತ್ತಮವಾಗಿರ್ತೀನಿ, ಕಳೆದ ಸಲ ಇದನ್ನು ಮಾಡಿದ್ದೀನಿ, ಈ ಸಲ ಇದನ್ನು ಮಾಡೋದು ಬೇಡ, ನಾನು ಬದಲಾವಣೆ ತಗೋಬೇಕು. ಈ ಕೃಷಿ ಹೊಸಲ ಇದೆ, ಎಲ್ಲ ಒಂದೇ ಥರ ಉತ್ಬಿಡೋದು, ಗೊಬ್ಬರ ಹಾಕೋದು, ಕಳೆ ಕಿತ್ಬಿಡೋದು, ವೀರಿ ಹಾಕ್ಬಿಟ್ಟು ಒಂದು ಮುಟ್ಟೆ ಹಾಕ್ಬಿಡೋದು, ಸುಮ್ಮನೆ ಮನೇಲಿರೋದು ತಗೊಳ್ಳೋದು ಅನ್ನೋದು ಅಷ್ಟೇ ಇರ್ತದೆ. ಬಟ್ ನಾನು ಆಲೋಚನೆ ಬಂತು, ಇದಕ್ಕೆಲ್ಲ ಮಾಹಿತಿ ಮತ್ತು ತಂತ್ರಜ್ಞಾನದ ಮಾಹಿತಿ ಇದು ನನ್ನ ನಿಮ್ಗೆ ಎಲ್ಲಿ ಸಿಕ್ತು, ಎಲ್ಲಿ ಶುರು ಮಾಡಿದ್ರಿ ಮೊದಲು? ನಾನು ಕೆಲವು ಸುಮಾರು ಕೃಷಿ ಸಭೆಗಳಲ್ಲಿ ಅಟೆಂಡ್ ಮಾಡಿದೆ, ಆಮೇಲೆ ನನಗೆ ಸ್ವಯಂ ಆಗಿ ಕೂತ್ಕೊಂಡು ನಾನು ಚಿಂತೆ ಮಾಡ್ತೀವಿ, ಯೋಚನೆ ಮಾಡ್ತಿದ್ದು, ಫಸ್ಟ್ ಈ ವರ್ಷ ಈ ಕೃಷಿ ಮಾಡಿದ್ರೆ ಏನಾಗುತ್ತೆ, ಮೊದಲು ಸಾ ಕೃಷಿ ಮಾಡಿದ್ರೆ ಇದನ್ನ ಕ್ರಾಪ್ ಮಾಡಿದ್ರೆ ಹೆಂಗಾಗುತ್ತೆ. ತುಂಬಾನೇ ತರಕಾರಿ ಬೆಳೆದು ಬಹಳಷ್ಟು ಮಾಡ್ತಿದ್ದೆ ನಾನು, ತುಂಬಾನೇ ತರಕಾರಿ ಬೆಳೆದು ಮೊದಲು ನಾವು ನೋಡಿ 97ರಲ್ಲೇ ನಾವು ಅವಿನಾಶ್ ಅಂತ ಒಂದು ಟೊಮೊಟೊ ಇತ್ತು, ಅದು ಹೈಬ್ರಿಡ್ ವೆರೈಟೀಸ್ ಟೊಮೊಟೊ, ಆಗ ಅದು ತುಂಬಾನೇ ಫೇಮಸ್. ಆಗ ಒಂದು ಗಿಡ ಕಮ್ಮಿ ಅಂದ್ರೂ 5 ಅಡಿ 6 ಅಡಿ ಮೇಲೆ ಬರೀತಿತ್ತು, ಒಂದು ಗಿಡಕ್ಕೆ ಒಂದು ಕಟ್ಟಿ ಕಟ್ಟಿ ನಿಲ್ಲಿಸ್ತಾ ಇದ್ರು ಆಗ ಅದಕ್ಕೆ. ಆಗ ನಮ್ಮ ಮಿಸಸ್ ಅವ್ರ ಅಣ್ಣ ಅಗ್ರಿಕಲ್ಚರ್ ಇದರಲ್ಲಿ BSc ಮಾಡಿದ್ರು, ಅವಾಗ ಅವ್ರು ತಂದ್ಕೊಟ್ಟಿದ್ದಾವ ಇದನ್ನೇ ಮಾಡಿ ಅಂತ. ಅದನ್ನ ನಾವು ಅವಿನಾಶ್ ಟೊಮೊಟೊ ಆ ಕಾಲದಲ್ಲಿ ಹಾಕಿ ಮಾಡಿದ್ದು ತಂತಿ ಕಟ್ಟಿದಾಗ ನಮ್ಮ ಕೆಲವು ಜನ ಎಲ್ಲ ಬಂದು ಆಗಲೇ ಸುಮಾರು ಜನ ಜಮೀನಲ್ಲಿ ಬಂದು ಕೂತ್ಕೊಂಡು ನೋಡ್ತಿದ್ರು, ಅಣ್ಣ ಕುಮಾರಣ್ಣ ಟಮಾಟೆ ಹಣ್ಣಿಗೆ ತಂತಿ ಕಟ್ತಾವ್ರಂತೆ, ಟಮಾಟೆ ಹಣ್ಣು ತಂತಿ ಕಟ್ತಾವ್ರಂತೆ, ಅದೇ ಕಟ್ತಾರೆ ಕಟ್ತಾರೆ ಅಂತ. ಆಗಲೇ ನಾವು 97ರಲ್ಲೇ ಮಾಡಿ ಇದನ್ನೇ ಬಿಟ್ಟಾಯ್ತು. ಅದು ಈ ತಂತಿ ಕಟ್ಟುವಂತ ಪದ್ಧತಿ ಎಲ್ಲ ಇರಲಿಲ್ಲ, ತಂತಿ ಕಟ್ಟುವಂತ ಪದ್ಧತಿ ಇಲ್ಲ. ಮರ ಗೂಟ ಉಳಿದು ಕಟ್ಟೋದೇ ದೊಡ್ಡ ಸಮಸ್ಯೆ ಆಯ್ತಿತ್ತಾಗ, ಕಡ್ಡಿ ನಿಲ್ಸೋರು ಅದನ್ನ ಕಡ್ಡಿ ಕಟ್ಟಿ ಆಮೇಲೆ ಅದನ್ನ ಸ್ವಲ್ಪ ಒಂದೊಂದೇ ಗಿಡ ಕಡ್ಡಿ ಕಟ್ಟಿ ನೋಡೋದು, ಆಮೇಲೆ ಅದು ದಬಾಕಳ ಶುರು ಆಗ್ಬಿಡ್ತು. ಇದಕ್ಕೆ ಬಿದೋಯ್ತು ನಿಲ್ಲಕ್ಕಿಲ್ಲ ಗಿಡ, ಅಲ್ಲಿ ನೋಡೋದು ಗಾಳಿಗೆ ಸತ್ವ ಮಳೆಗೆ ಟೈಮಲ್ಲಿ ಬಿದೋಗ್ಬಿಡೋದು. ಬಿದೋದ್ರೆ ಒಂದು ಗಿಡದಲ್ಲಿ ಕಮ್ಮಿ ಅಂದ್ರೆ ಒಂದು 20-30 ಕೆಜಿ ಹಣ್ಣಿರೋದು, ಅಷ್ಟು ಬಿಡ್ತದಪ್ಪ, ಅಷ್ಟು ಫಲ ಬಿಡ್ತಿತ್ತದು ಅದು. ಆ ಕಾಲದಲ್ಲಿ 10 ಗ್ರಾಮ್ಗೆ 650 ರೂಪಾಯಿ ಬೀಜ ರೇಟ್ ಅದು ಆ ಕಾಲದಲ್ಲಿ. ನಾ 97ರಲ್ಲಿ ಮಾಡಿದಾಗಲೇ ಅರಶಿನ ಕಿತ್ತು ಆದ್ಮೇಲೆ ಅದನ್ನ ಸೋಯಿಂಗ್ ಮಾಡಿದ್ದು ಅದನ್ನ, ಆವಾಗಲೇ ಆ ರೇಟ್ ಬೆಲೆ. ಆವಾಗ ಆ ಇಷ್ಟೊಂದು ಮಾರ್ಕೆಟ್ ಇರಲ್ಲ, ಹಾಸನ್ಗೆ ಚಿಕ್ಕಬಿಟ್ಟು ದ್ರಾಕ್ಷಿ ಬಿಟ್ಟು ಏನು ಬರ್ತಿತ್ತು, ಅದ್ರಲ್ಲಿ ಹತ್ಕೊಂಡಾಗ ಅಲ್ಲಿ 30 ರೂಪಾಯಿ 40 ರೂಪಾಯಿ ಕೊಡೋರು ಬರೀ 90-20 ಇದೇ ಆಯ್ತಿದ್ದು ಕೆಲಸ. ಹಿಂಗೆಲ್ಲ ಮಾಡಿ ಮಾಡ್ತಿದ್ದು, ಬಟ್ ಒಳ್ಳೆ ಇಳುವರಿ ಬರ್ತಿತ್ತು. ಆಗಲೇ ತಂತಿ ಆಮೇಲೆ ಇದನ್ನು ಇಲ್ಲಿ ಗೂಟ ಹೊಡೆದು ಈ ಲೆವೆಲ್ಗೆ ತಂತಿ ಕಟ್ಟರೆ ಆಗುತ್ತೆ ಅಂತ ಆಗಲೇ ಎಸ್ಟಿಮೇಟ್ ಮಾಡಿಬಿಟ್ಟು ಕಟ್ಟಿದ್ದು. ತುಂಬ ಜನ ಆಗಲೇ ಎಲ್ಲ ನೋಡಿ ನೋಡಿ ಆಗಲೇ ಓ ಕುಮಾರಣ್ಣ ಮನೆ ಆಗಲೇ ಮಾಡಿದ್ರು, ನಾವು ಈಗೇನು ಮಾಡೋ ಅಂಥದ್ದೇನಿಲ್ಲ, ಎಲ್ಲ ಮಾಡಿ ಬಿಡ್ಬಿಡೋ, ನಮ್ಮನ್ನು ನೋಡಿ ಈಗ ಅಬಾಕಷ್ಟನ್ನ ಮಾಡ್ತಾ ಇದ್ದಾರೆ ಬಿಡಿ. ನಾನು ಸುಮಾರು ತರಕಾರಿ ತುಂಬಾ ವರ್ಷ ಬೆಳೆದೆ, ಬಟ್ ಈಗಿರೋ ಖರ್ಚು ವೆಚ್ಚ ತುಂಬಾ ಜಾಸ್ತಿ ಆದ್ಮೇಲೆ ಸ್ಟಾಪ್ ಮಾಡ್ಬಿಟ್ಟು ನಾವು ಬೇಡ ಅಂತ. ಟೊಮೊಟೋದಲ್ಲಿ ಅಂತ ಏನು ಆದಾಯ ನೋಡಲಿಲ್ಲ ನಾನು. ರೇಟ್ ಸಿಗ್ತಿಲ್ಲ, ಮಾರ್ಕೆಟ್ ಸೂಟ್ ಆಗ್ತಿತ್ತಿಲ್ಲ ರೇಟು. ಒಂದ್ಸಲ 50 ರೂಪಾಯಿ ಆಗೋದು, ಒಂದ್ಸಲ 20 ರೂಪಾಯಿ ಆಗೋದು, ಒಂದ್ಸಲ 100 ರೂಪಾಯಿ ಆಗ್ತಿತ್ತು. 2 ರೂಪಾಯಿಗೂ ಬಂದ್ರೆ ಎಷ್ಟೊಂದು ಸಲ ನಾನು ಒಂದೆರಡು ಸಲ ಭೂಮಿಗೆ ಕುಯ್ದಿಲ್ಲ, ಭೂಮಿಲೆ ಗೊತ್ತಾಕ್ಬಿಟ್ಟಿದ್ದೀನಿ ಅದನ್ನ, ಭೂಮಿಲೆ ಮಾಡಿದ್ದೀನಿ. ಬಟ್ ಗೆಡ್ಡೆಕೋಸಲು ಮೆಣಸಲ್ಲೂ ಒಳ್ಳೆ ದುಡ್ಡಾಯ್ತು ನನಗೆ ಮೆಣಸಿನ. ಗೆಡ್ಡೆಕೋಸಲು ಅಂದ್ರೆ ನಿಜವಾಗ್ಲೂ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಅದು ಮಾತ್ರ. ಮತ್ತೆ ಇವಾಗ ಯಾಕೆ ಮಾಡ್ತಾ ಇಲ್ಲ ಈಗ ಅಂದ್ರೆ, ನನಗೆ ಈಗ ಖರ್ಚು ನಿರ್ವಹಣೆ ಜಾಸ್ತಿ ಆಗಿದೆ. ಈಗ 4-5 ವರ್ಷದಿಂದ ಎಲ್ಲ ವ್ಯವಸಾಯ ತರಕಾರಿಗಳು ಸ್ಟಾಪ್ ಮಾಡಿದ್ದೀನಿ ಈಗ. ಅಲ್ಲಿವರೆಗೂ ಎಲ್ಲಾನೂ ಪ್ರತಿ ದಿನ ಬಿಡ್ತಿರ್ಲಿಲ್ಲ ಮಾಡ್ಕೊಬಾರ. ಈಗ ನಿಮ್ಮ ಶ್ರೀಮತಿ ಅವರು ತಾರವರು ಯಾಕೆ ತರಕಾರಿಯಲ್ಲಿ ಒಳ್ಳೆ ದುಡ್ಡಾಯ್ತದೆ ಮಾಡೋಣ ಅಂತ ಹೇಳೋದ್ವಾ ಏನ್ ಮೇಡಮ್? ಸರ್, ಮೊದಲು ಮಕ್ಕಳೆಲ್ಲ ಚಿಕ್ಕವಿದ್ದು ನಮ್ಗೆ ಅವಾಗ ಏನನ್ಸ್ತಾ ಇರಲಿಲ್ಲ ಹೋಗಿ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ಮಕ್ಕಳು ದೊಡ್ಡವಾಗ್ಬಿಟ್ಟಿದ್ದಾವೆ, ಹಾಗಾಗಿ ನಮಗೂ ಸ್ವಲ್ಪ ವಯಸ್ಸಾಯ್ತಲ್ಲ, ಅದೇ ಒಳಗೆ ಇಳಿದು ಮಾಡೋದು ಕಷ್ಟ ಆಗ್ತಿದೆ. ಬಟ್ ಇನ್ಮೇಲೆ ಶುರು ಮಾಡಬೇಕು ಸರ್ ಜೊತೆ. ಈಗ ನಾವು ಅದನ್ನೇ ಅನ್ಕೊಳ್ತಾ ಇದ್ದೀವಿ, ವಯಸ್ಸು ಆಯ್ತಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿ ಇನ್ಮೇಲೆ ಶುರು ಮಾಡ್ಬೇಕಾದ್ರೆ ಇನ್ಮೇಲೆ ಕಷ್ಟ ಅಲ್ವಾ? ಇಲ್ಲ, ಕಷ್ಟ ಆದ್ರೂ ಒಂದು ಇಷ್ಟಪಟ್ಟು ಮಾಡಕ್ ಶುರು ಆದ್ಮೇಲೆ ಅದು ಸರಿ ಆಗ್ಬಿಡುತ್ತೆ. ಅದೇ ಈಗ ನನಗೆ ಕುಮಾರ್ ಅವ್ರು ಮಾತಾಡ್ಬೇಕಾದ್ರು ಅವಾಗ ನೀವು ಹೇಳಿದ್ರಿ, ಹೌದು ಟ್ರ್ಯಾಕ್ಟರ್ ಓಡಿಸೋದು ಕಲಿತಾ ಇದ್ದೀನಿ ಅಂತ. ಹೌದು, ಅದು ಕಲ್ತಿದ್ದೀರಾ ಇವಾಗ? ಸರ್, ಕಲ್ತಿದ್ದೀನಿ ಸರ್. ನಾನು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡ್ರ? ಇಲ್ಲ, ಮಾಡಿಸಿಲ್ಲ, ಅದೆಲ್ಲ ಈಗ ಮಾಡಿಸ್ಬೇಕು. ಕೃಷಿಯಲ್ಲಿ ತಂತ್ರಜ್ಞಾನದ ಯಶಸ್ವಿ ಅಳವಡಿಕೆಯನ್ನು ಕುರಿತು ಕೃಷ್ಣರಾಜನಗರದ ಕೃಷಿಕ ದಂಪತಿ ಜೆಎಂ ಕುಮಾರ್ ಮತ್ತು ತಾರಾ ಕುಮಾರ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ಸಿ ಹೇಮಕುಮಾರ್. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸಲಿದ್ದೀರಿ.